ಕೃಷ್ಣನು ತನ್ನ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಉಪದೇಶ ಶಬ್ದೇನ ಅಧ್ಯೇತಾರಃ ಅಹಂ ಗ್ರಂಥಂ ಅಪಿ ಅಭಿಲಪಂತಿ. ನಾನು ಉಪನಿಷತ್ತನ್ನು ಓದ್ತಾ ಇದ್ದೇನೆ, ನಾನು ಉಪನಿಷತ್ತನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಈ ರೀತಿ ಉಪನಿಷತ್ ಶಬ್ದವನ್ನು ಅಭಿಲಪಂತಿ ವಾರ್ತಾಲಾಪ, ಉಪನಿಷತ್ತಿನ ವಿಚಾರವಾಗಿ ವ್ಯಾವಹಾರಿಕವಾದ ವಾರ್ತಾಲಾಪ, ಏನ್ರಿ ಉಪನಿಷತ್ ಕ್ಲಾಸ್ ಹೋಗಿದ್ರಾ, ಉಪನಿಷತ್ ಓದಿದ್ರಾ? ವಾರ್ತಾಲಾಪ. ಇನ್ನೊಬ್ರು ಅಂತಾರೆ, ಒಬ್ಬರು ಅಧೀಮಹಿ ಅಂತಾರೆ, ಇನ್ನೊಬ್ಬರು ಅಧ್ಯಾಪಯಾಮ ಅಂತ ಹೇಳ್ತಾರೆ. ಅಧೀಮಹಿ ಅಂದರೆ ನಾನು ಉಪನಿಷತ್ ಓದ್ತೇನಪ್ಪ ಇತ್ತೀಚೆಗೆ, ಅಧೀಮಹಿ. ಅಧ್ಯಾಪಯಾಮ, ನಾನು ಉಪನಿಷತ್ ಅಭ್ಯಾಸವನ್ನು ಮಾಡಿಸ್ತಾ ಇದ್ದೇನೆ. ಅಧ್ಯಾಪಯಾಮ. ಸೊ ಇದು ಉಪನಿಷತ್ತು ಒಂದು ಗ್ರಂಥ ಅಂಥೇಳಿ, ಒಂದು ಪುಸ್ತಕ ಅಂಥೇಳಿ ಇವರ ಅಭಿಪ್ರಾಯದಲ್ಲಿ ಕಂಡು ಬರ್ತಾ ಇದೆ. ಏನಂತೀರ ನೀವು ಇದಕ್ಕೆ? ನೈಷ ದೋಷ, ಏವಂ ನೈಷ ದೋಷ. ಏಕೆಂದರೆ ಅವಿದ್ಯಾದಿ ಸಂಸಾರ ಹೇತು ವಿಶರಣಾದೇಹೆ ಆಗಬೇಕಲ್ಲ ಅದು. ನೈಷ ದೋಷ ಅವಿದ್ಯಾದಿ ಸಂಸಾರ ಹೇತು ವಿಶರಣಾದೇಹೆ ಸದಿ ಧಾತು ಅರ್ಥಸ್ಯ ಗ್ರಂಥ ಮಾತ್ರೇ ಅಸಂಭವಾತ್. ವಿದ್ಯಾಯಾಂ ಚ ಸಂಭವಾತ್. ವಿಶರಣ ಅನ್ನುವ ಶಬ್ದವನ್ನು ನಾವೇನು ಧಾತು ಅರ್ಥ ಹೇಳಿಕೊಟ್ಟಿದ್ದೀವಿ. ಸದಿ, ಸದಿ ಅಂದರೆ ಸದ್ ಶಬ್ದ, ಸದಿ ಅಲ್ಲ ನೋಡಿ, ಸದಿ ಹೌದಾ? ಸದಿ ಧಾತು ಅರ್ಥಸ್ಯ. ಆ ಸದಿ, ಸದಿ ಅಂದ್ರೇನು? ಸದ್, ಸದ್ ಧಾತು. ಆ ಸದ್ ಧಾತುವಿನ ಅರ್ಥ ಏನಪ್ಪ ಅಂತಂದರೆ ವಿಶರಣಾದೇಹಿ, ಸಂಸಾರ ಅವಿದ್ಯಾದಿ ಸಂಸಾರ ಹೇತು ವಿಶರಣಾದೇಹಿ, ಸಂಸಾರಕ್ಕೆ ಕಾರಣವಾಗಿರುವಂತಹ ಅವಿದ್ಯಾ ಕಾಮ ಕರ್ಮಗಳನ್ನು ಛಿದ್ರೀಕರಿಸುವುದೇ ಅರ್ಥ ಅಂತ ನಾವು ಅಲ್ಲಿ ಪ್ರಯೋಗ ಮಾಡಿದ್ದು ನಿಮಗೆ ಗೊತ್ತಿದೆ. ಗ್ರಂಥ ಮಾತ್ರೆ, ಇದು ಬರೀ ಗ್ರಂಥ ಮಾತ್ರದಿಂದ ಅಸಂಭವ. ಗ್ರಂಥ ಮಾತ್ರ ಅಂದ್ರೇನು? ತೋರಿಸೋದು ನೋಡಿ, ಇದು ಕಠೋಪನಿಷತ್ತು, ಇದು ಶಂಕರಾಚಾರ್ಯ ಭಾಷ್ಯ, ಇದು ಮಧ್ವಾಚಾರ ಭಾಷ್ಯ, ಇದು ರಾಮಾನುಜಾಚಾರ ಭಾಷ್ಯ, ಇದು ಉಪನಿಷತ್ತಿನ ಸಾರ. ಇದು ಈ ಕಠೋಪನಿಷತ್ತಿನೊಳಗಿನ ಸಾರಾಂಶವನ್ನು ಆರಿಸಿಕೊಂಡು ಬರೆದಂಥ ಪುಸ್ತಕ ಇದು. ಇಂಥ ನೀನು ಈ ಪ್ರಕಾರವಾದ ಗ್ರಂಥದ ಪರಿಚಯ ಮತ್ತು ಗ್ರಂಥದ ಒಣ ಅಭ್ಯಾಸ ಮಾಡೋದರಿಂದ, ಉತ್ತರ ಕರ್ನಾಟಕ ಭಾಷೆ ಒಣ ಅಭ್ಯಾಸ, ಹಸಿ ಅಭ್ಯಾಸ ಯಾರಿಗೂ ಗೊತ್ತಿಲ್ಲ. ಒಣ ಡ್ರೈ ಫಿಲಾಸಫಿ, ಮಾಹಿತಿ ಸಂಗ್ರಹಾತ್ಮಕವಾದಂತಹ ಅಭ್ಯಾಸ. ಇದರಿಂದ ಅವಿದ್ಯೆ ನಾಶ ಆಗೋದಿಲ್ಲ, ಹೌದೋ? ಅಸಂಭವಾತ್ ವಿದ್ಯಾಯಾಂಚ ಸಂಭವಾತ್. ಜ್ಞಾನದಿಂದಲೇ ಅಜ್ಞಾನ ಹೋದೀತೇ ವಿನಃ ಗ್ರಂಥದ ಪರಿಚಯ ಮಾಡಿಕೊಳ್ಳುವುದೇ ಆಗಲಿ, ಗ್ರಂಥವನ್ನು ಮಕ್ಕಿ ಅಭ್ಯಾಸ ಮಾಡೋದೇ ಆಗಲಿ, ಶಬ್ದಾರ್ಥಗಳನ್ನು ಸಂಗ್ರಹಿಸುವುದೇ ಆಗಲಿ, ಆ ಶಬ್ದಗಳನ್ನು ಆ ಭಾಷ್ಯ ವಾಕ್ಯಗಳನ್ನು ಕಂಠಪಾಠ ಮಾಡೋದೇ ಆಗಲಿ, ಇವುಗಳಿಂದ ಅವಿದ್ಯಾ ವಿಶರಣ ಆಗೋದಿಲ್ಲ. ಅದರರ್ಥ ಅಧ್ಯಯನ ಮಾಡೋದು ತಪ್ಪು ಅಂತಲ್ಲ, ನೈಷ ದೋಷ ಮಾಡಲಿ. ಎಷ್ಟೋ ಸಲ ಆ ಥರ ಮಾಡಿದ್ಮೇಲೆ ಒಂದು ಸಲ ಅವರಿಗೆ ಎಚ್ಚರ ಮೂಡ್ತದೆ, ಹೊಳಿಲಿಕ್ಕೆ ಶುರು ಆಗ್ತದೆ. ಓ, ಅಲ್ಲಿ ಅದು ಓದಿದ್ದಲ್ಲ, ಅದು ಹಂಗಲ್ವಾ, ಅದು ಹಿಂಗಲ್ವಾ, ಅದಕ್ಕೆ ಇದು ತರ್ಕ ಅಲ್ವಾ, ಎಲ್ಲ ಹೊಳಿಲಿಕ್ಕೆ ಶುರು ಆಗ್ತದೆ. ತಪ್ಪೇನಿದೆ? ಅಧ್ಯಯನ ತಿಳಿದ ಅಂತ ಬರ್ತೀವೋ, ತಿಳಿದಿಲ್ಲ ಅಂತ ಬರ್ತೀವೋ? ತಿಳಿದಿಲ್ಲ ಅಂತಲೇ ಬಂದುಬಿಟ್ರೆ ಇಲ್ಲಿ ತಿಳಿಯೋದು ಯಾವಾಗ? ತಿಳಿದ್ರೆ ಬರೋ ಅವಶ್ಯಕತೆ ಇಲ್ಲ. ನಾವು ಪ್ರಾರಂಭದಲ್ಲಿ ಬರುವಾಗ ಅಲ್ಪ ಸ್ವಲ್ಪ ಗ್ರಂಥ ಪರಿಚಯ ಆಗಲಿ ಅಂತಲೇ ಬರ್ತೀವಿ. ಎಲ್ಲರೂ ಆತ್ಮಜ್ಞಾನ ಬೇಕು, ಮೋಕ್ಷ ಬೇಕು ಅಂತ ಯಾರು ಬರೋದಿಲ್ಲ. ಬರುವಂಥ ಕಾಲವೂ ಇದಲ್ಲ. ಋಷಿಕೇಶ್ನೊಳಗೆ ಕೂಡ ಇವತ್ತು ಸಾವಿರಾರು ಜನ ಅಲ್ಲ, ಸಾವಿರಾರು ಲಕ್ಷಾನು ಲಕ್ಷ ಸಾಧುಗಳಿದ್ದಾರೆ. ಎಲ್ಲ ಸಾಧುಗಳು ಮೋಕ್ಷರು ಅಂತ ತಿಳ್ಕೊಂಡ್ರೆ ತಪ್ಪು. ಕ್ಯಾಜಿ ಮಹಾರಾಜ್, ಯಪ್ಪ ನಿಮಗೆ ಹೇಳಿದ್ರಿ, ಯಪ್ಪ ನಿಮಗೆ ಹೇಳಲ್ಲ. ಭಂಡಾರಕ್ಕೆ ಹೋಗಿದ್ರಿ? ಭಂಡಾರಕ್ಕೆ ಎಲ್ಲೂ ಹೋಗಿಲ್ಲ. ಆಶ್ರಮದಲ್ಲಿ ಭಂಡಾರ ಆಗ್ತಿತ್ತ? ಭಂಡಾರ ಆಗ್ತಿತ್ತು. ಭಂಡಾರಕ್ಕೆ ಸಾಧುಗಳೆಲ್ಲ ಬರ್ತಿದ್ರಲ್ಲ, ಆ ಎಲ್ಲ ಸಾಧುಗಳು ನೋಡಿರಿ ನೀವು. ಹಾಂ, ಹೆಂಗಿದ್ದಾರೆ ಎಲ್ಲರೂ ಮುಮುಕ್ಷುಗಳ? ಸಾಧ್ಯನೇ ಇಲ್ಲ. ಅವರ ಹೆಬ್ಬರೋ ಸ್ಟೈಲ್ ನೋಡ್ಬೇಕು, ಹೋಗೋ ಸ್ಟೈಲ್ ನೋಡ್ಬೇಕು. ಹೆಂಗೆ ಬರ್ತಾರೆ, ಬಿರುಗಾಳಿ ಬಂದಂಗೆ ಬರ್ತಾರೆ, ಊಟ ಆದ್ಮೇಲೆ ಸುನಾಮಿ ಹೋದಂಗೆ ಹೋಗ್ತಾರೆ. ಯಾಕಂದ್ರೆ ಮುಂದೆ ಇನ್ನೊಂದು ಭಂಡಾರ ಇರ್ತದೆ, ಅವರಿಗೆ ಮತ್ತೊಂದು ಬುಕ್ಕಿಂಗ್ ಇರ್ತದೆ. ಇಲ್ಲಿ 10 ರೂಪಾಯಿ, ಅಲ್ಲಿ 10 ರೂಪಾಯಿ, ಮತ್ತು ಬರೀ 10 ರೂಪಾಯಿ ಅಷ್ಟಲ್ಲ, ಎಲ್ಲ ಸಿಗ್ತಾವೆ. ಚಪ್ಪಲಿ ಸಿಗ್ತಾವೆ, ಕಂಬಳಿ ಸಿಗ್ತಾವೆ, ರಗ್ ಸಿಗ್ತಾವೆ, ಡ್ರೆಸ್ ಸಿಗ್ತಾವೆ, ಕೊಡ್ತಿರ್ತಾರೆ ಹಂಗೆ ಜನ ದಾನ ಸಾಧುಗಳಿಗೆ. ಸೊ ಭಂಡಾರ ಅಂತ ಅದಕ್ಕೆ, ಅದು ಎರಡು ಕಣ್ಣು ಸಾಧುಗಳು ಭಾರಿ ಚಂದ ಅವ್ರ ಸ್ಟೈಲ್. ಅಹಂ ವೈಶ್ವಾನರೋ ಭೂತ್ವ ಶುರು ಮಾಡ್ತಾರೆ. ಹುಟ್ಟು ಕೊಡ್ಬೇಕಾರೆ ಅಹಂ ವೈಶ್ವಾನರೋ ಭೂತ್ವ ಹೇಳೋದು, ಅದು ಹೇಳೋ ಸ್ಟೈಲ್ ಅವರು. ಆಮೇಲೆ ಇವರೆಲ್ಲ ಮೋಕ್ಷಗಳು ಹೆಂಗಾಗ್ಲಿಕ್ಕೆ ಇರ್ತದೆ. ಆದರೂ ಕೂಡ ಏನು ತಪ್ಪಿಲ್ಲ, ಏನು ತಪ್ಪಿಲ್ಲ. ಈ ಜನ್ಮದೊಳಗೆ ಕಾವಿ ಬಟ್ಟೆ ಹಾಕ್ಕೋಬೇಕು ಅನ್ನೋ ಧೈರ್ಯ ಬಂತಲ್ಲ, ಅಲ್ಲ ಮುಂದೆ ಅವನು ಹೆಂಗಿದ್ದಾನೋ ಪ್ರಶ್ನೆ ಬೇರೆ. ಆದರೆ ಹಾಕೊಂಬ ಧೈರ್ಯ ಬಂತಲ್ಲೋ, ಸಾಕು, ಅದೇ ಮುಂದೆ ಬ್ಲೆಸ್ ಮಾಡ್ತದೆ. ಕೈಯೊಳಗೆ ಪುಸ್ತಕ ಹಿಡ್ಕೊಂಡಾನೋ ಇಲ್ಲೋ, ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಭಗವಂತ ಇದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ಪ್ರಾಮಿಸ್ ಮಾಡ್ತಾನೆ, ನನ್ನ ಕಡೆಗೆ ಯಾರು ಹೊಳ್ಳಿ ನೋಡ್ತಾರೆ, ನನ್ನ ಕಡೆಗೆ ಯಾರು ಮುಖ ಮಾಡ್ತಾರೆ, ಅವರಿಗೆ ಪುನಃ ಹೊರಳಿ ಹೋಗಲಿಕ್ಕೆ ಆಗೋದಿಲ್ಲ. ಮತ್ತೆ 10 ಜನ್ಮ ಕಳೆದಾವು, ಇನ್ನೂ 100 ಜನ್ಮ ಕಳೆದಾವು ಬೇಕಾದರೆ, ಆದರೆ ವಾಪಸ್ ಮಾತ್ರ ಹೋಗೋದಿಲ್ಲ. ನಹಿ ಕಶ್ಚಿತ್ ತಾತ ದುರ್ಗತಿಂ ಗಚ್ಚತಿ. ನಹಿ ಕಶ್ಚಿತ್, ಹೇ ತಾತ, ಹೇ ತಾತ ಅಂದರೆ ಹೇ ಮಗನೇ, ಹೇ ನಮ್ಮಪ್ಪ ಬಾರೋ ಅಂತ ಕರಿತೀವಲ್ಲ, ಏ ನಿಮ್ಮಪ್ಪನ, ಏ ನಮ್ಮಪ್ಪ ಬಾರೋ, ಹಂಗೆ ಅಳಗಾಡ ಬಾರೋ ನಮ್ಮಪ್ಪ ಅಂತೀವಲ್ಲ, ಹಂಗೆ ತಾತ, ಹೇ ತಾತ. ಕಲ್ಯಾಣಕೃತ್ ಕಶ್ಚಿತ್ ಯಾರೇ ಇರಲಿ, ದುರ್ಗತಿಂ ನ ಗಚ್ಚಜಿ, ಅವರು ದುರ್ಗತಿಯನ್ನು ಹೊಂದೋದಿಲ್ಲ. ಮತ್ತು ಇದಕ್ಕೆ ಮುಂದಿನ ಅಧ್ಯಯನ, ಇದರ ಮುಂದಿನ ಸಾಧನ, ಇದರ ಮುಂದಿನ ಹಂತಕ್ಕನೇ ಮುಂದುವರ್ಕೊಂಡು ಹೋಗ್ತಾರೆ ವಿನಃ ಅವರಿಗೆ ದುರ್ಗತಿ ಅನ್ನೋದು ಇಲ್ಲ. ಅದರ ಅರ್ಥ ಏನು, ನಾನ್ ರಿಟರ್ನ್ ವಾಲ್ವ್ ಇದ್ದಂಗೆ. ಈಗ ನಳಕ್ಕೆ ಒಂದು ನಾನ್ ರಿಟರ್ನ್ ವಾಲ್ವ್ ಕೊಡಿಸ್ತಾರೆ, ಇಲ್ಲಿಂದ ನೀರು ಬರ್ತದೆ ಅಂತಂದ್ರೆ ಇಲ್ಲಿಂದ ಪಾಸ್ ಆಗಿ ಹೋಗ್ತದೆ, ಅದು ಹಿಂಗೆ ಏರಿತ್ತಂದ್ರೆ ವಾಪಸ್ ಬರಬೇಕಿಲ್ಲ, ಅದು ಬರೋಂಗಿಲ್ಲ, ಅಲ್ಲೇ ನಿಂತು ಬಿಡ್ತದೆ. ನಾನ್ ರಿಟರ್ನ್ ವಾಲ್. ಇದೇನು ಕೈಯಾಗಿ ಪುಸ್ತಕ ಹಿಡ್ಕೊಂಡು ಬರ್ತಾರೆ, ಬರೀ ಪುಸ್ತಕ ನೋಡ್ತಾರೆ, ಬರೀ ಪುಸ್ತಕ ಓದ್ತಾರೆ ಅದನ್ನು ಅಂತೀಯಲ್ವೋ, ಅದೊಂಥರ ನಾನ್ ರಿಟರ್ನ್ ವಾಲ್ ಇದ್ದಂಗೆ. ಅದು ವಾಪಸ್ ಬಿಡೋಂಗಿಲ್ಲ, ಮುಂದೆ ತೊಗೊಂಡು ಹೋಗ್ತದೆ ಇಲ್ಲೋದು ಗೊತ್ತಿಲ್ಲ, ಆದರೆ ವಾಪಸ್ ಮಾತ್ರ ಬಿಡೋಂಗಿಲ್ಲ. ಹಾಗೆ ನಿನಗೆ ಮುಂದಿನ ಅಧ್ಯಯನ ಮತ್ತೆ ಮುಂದುವರಿತದೆ. ಅದರಿಂದ ನಹಿ ಕಲ್ಯಾಣ ಕೃತ್ ಕಶ್ಚಿತ ದುರ್ಗತಿಂ ತಾತ ಗಚ್ಚತಿ, ಅವನು ಎಂದೂ ದುರ್ಗತಿಯನ್ನು ಹೊಂದುವುದಿಲ್ಲ ಅನ್ನುವ ಆಶೀರ್ವಾದವನ್ನು ಭಗವಂತನು ಭಗವದ್ಗೀತೆಯಲ್ಲಿ ಮಾಡಿದಂತೆ ಇಲ್ಲಿ ಕೂಡ ಆ ಮಾತನ್ನು ಹೇಳ್ತಾ ಇದ್ದಾನೆ. ಯಾರು ಈ ಪ್ರಕಾರ ಗ್ರಂಥ ಅಭ್ಯಾಸ ಮಾಡ್ತಾರೋ ಅವರಿಂದ ಅವಿದ್ಯಾ ಎನ್ನುವುದು ನಿರ್ಮೂಲನ ಆಗಲಿಕ್ಕೆ ಸಾಧ್ಯವಿಲ್ಲ, ಅಸಂಭವಾತ್. ಆದರೆ ವಿದ್ಯಾಯಾಮಂಚ ಸಂಭವಾತ್, ಜ್ಞಾನದಿಂದ ಸಾಧ್ಯವಿದೆ. ಇದೇ ಗ್ರಂಥ ಯಾವುದನ್ನು ಇವತ್ತು ಓದ್ತಾ ಇದ್ದಾನೋ ಕಾಲಾಂತರದಲ್ಲಿ ಅವನು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಗ್ರಂಥಸ್ಯಾಪಿ ತಾದರ್ಥೇನ ತತ್ಶಬ್ದತ್ವ ಉಪಪತ್ತೇ. ಗ್ರಂಥಸ್ಯಾಪಿ ತಾದರ್ಥೇನ, ಆ ಗ್ರಂಥದ ಅರ್ಥವು ಕೂಡ ಅದೇ ಅರ್ಥವನ್ನು ತೋರಿಸ್ತದೆ. ತತ್ಶಬ್ದತ್ವ ಉಪಪತ್ತೇ, ಹಾಗೆ ಒಂದು ಉದಾಹರಣೆ ಕೊಡ್ತಾರೆ. ಆಯುರ್ವೈಧೃತಂ ಇತ್ಯಾದಿವತ್ ತುಪ್ಪ, ಇದು ಆಯುವೃದ್ಧಿ. ಆಯುರ್ವೇದೊಳಗೆ ತುಪ್ಪಕ್ಕೆ ಭಾರಿ ಮಹತ್ವ ಕೊಡ್ತಾರೆ. ಅವರ ಹೇಳಿಕೆ ಪ್ರಕಾರ ದಿವಸ 200 grams 100 grams. ಕೇಳಿ ನಿಮ್ಮ ತಂಗಿಗೆ ಫೋನ್ ಮಾಡಿ, ಮಿಲಿಗ್ರಾಮ್ ಇದೆ, 100 milligrams. ಹಾಂ, ಅಷ್ಟು ತುಪ್ಪ ಹೋಗಬೇಕು ಹೊಟ್ಟೆಗೆ, ಅವ್ರ ಅರ್ಥ ಬೇಕಾದ. ಫಿಸಿಕಲ್ ವರ್ಕು ಮಾಡಬೇಕು, ಆಯುವೃದ್ಧಿ ಆಗುತ್ತದೆ. ಆಯ್ತೇನಪ್ಪ, ಅದಕ್ಕಾಗಿ ಅವರು ಒಂದು ಮಾತು ಹೇಳ್ತಾರೆ, ಏನು? ತುಪ್ಪವು ಆಯುರ್ವೃದ್ಧಿ, ಆಯುರ್ವೃದ್ಧಿ ಧೃತಂ ಆಯು ಹಿ. ತುಪ್ಪ ಅಂದರೆ ಆಯುಷ್ಯ, ಉಪನಿಷತ್ ಅಂದರೆ ಬ್ರಹ್ಮವಿದ್ಯ. ಹಿಂಗೆ ಬರಬೇಕು ಅರ್ಥ ಅದು, ಗೊತ್ತಿಲ್ಲ. ತುಪ್ಪ ಅಂದರೆ ಆಯುಷ್ಯ ವೃದ್ಧಿ, ಉಪನಿಷತ್ ಅಂದರೆ ಬ್ರಹ್ಮವಿದ್ಯಾ. ಮಾಹಿತಿ ಸಂಗ್ರಹ ಅಲ್ಲ, ಶಬ್ದಗಳ ಜಾಲವಲ್ಲ, ಶಬ್ದಗಳ ವರಸೆ ಅಲ್ಲ. ಏನು ಉಪನಿಷತ್ತು? ಉಪನಿಷತ್ತು ಅಂದರೆ ವಿದ್ಯಾ. ತಸ್ಮಾತ್ ವಿದ್ಯಾಯಾಂ ಮುಖ್ಯಾಯ ವೃತ್ತಿ ಉಪನಿಷತ್ ಶಬ್ದಃ ವರ್ತತೆ ಗ್ರಂಥೇತು ಭಕ್ತ್ಯಾ ಇತಿ. ಅವರೇನು, ಅವರು ಸರ್ಕಸ್ ಮಾಡಿಲ್ಲ, ನಾವೇ ಸರ್ಕಸ್ ಮಾಡಬೇಕು. ತಸ್ಮಾತ್ ಉಪನಿಷತ್ ಶಬ್ದ ಮುಖ್ಯಯ ವೃತ್ತಿ ವಿದ್ಯಾಯ. ತಸ್ಮಾತ್ ಉಪನಿಷತ್ ಶಬ್ದ ಮುಖ್ಯಾಯ ವೃತ್ತಿ ವಿದ್ಯಾಯ. ಆದ್ದರಿಂದ ಉಪನಿಷತ್ ಅನ್ನೋದು ಶಬ್ದ ವಿದ್ಯಾ ಎನ್ನುವ ಮುಖ್ಯಾರ್ಥವನ್ನು ತೋರಿಸುತ್ತದೆ. ವಿದ್ಯಾ, ಬ್ರಹ್ಮ ವಿದ್ಯಾ ಎನ್ನುವ ಮುಖ್ಯಾರ್ಥವನ್ನು ತೋರಿಸುತ್ತದೆ. ಮತ್ತು ಈಗ ನೀನು ಕೆಲವೊಂದು ವಿಚಾರ ಎತ್ಕೊಂಡಿದ್ದಲ್ವೋ, ಅವರಿಗೆ ಪರಿಚಯ ಆಗುತ್ತದೆ. ಆತ್ಮವಿದ್ಯಾ ಅನ್ನೋದೊಂದು ಇದೆ ಅನ್ನುವ ಪರಿಚಯ ಆಗ್ತದೆ, ಅಥವಾ ಇನ್ಸ್ಪಿರೇಷನ್ ಕೊಡ್ತದೆ. ಅಥವಾ ಮೋಕ್ಷ ಅನ್ನೋದೊಂದು ಗತಿ, ಅದೇ ನಿಜವಾದ ಗತಿ ಅನ್ನೋದ್ರ ಪರಿಚಯ ಆಗ್ತದೆ. ಆ ಅರ್ಥಗಳಲ್ಲಿ ನಾನು ಉಪನಿಷತ್ ಕ್ಲಾಸಿಗೆ ಹೋಗಿದ್ದೆ, ನಾನು ಉಪನಿಷತ್ ಹೇಳ್ಕೊಡ್ತೀನಿ ಅಂತ ಯಾರಾದರೂ ವ್ಯವಹಾರ ಮಾಡಿದ್ದೆ. ಗೌಣ ಅರ್ಥ ಮುಖ್ಯಾರ್ಥ, ಗೌಣಾರ್ಥ. ಮುಖ್ಯ ಅತಿಥಿಗಳು ಬರೋರಿದ್ದಾರೆ, ಏ ಬಂದ್ರಿ ನೋಡೋ ಅಂತಂದರೆ ಅವರು ಫಂಕ್ಷನಿಗೆ ಬಂದ್ರ ಅಂತ ಅರ್ಥವೇ ವಿನಃ ಮುಖ್ಯ ಅರ್ಥ. ಇನ್ನು ಗೌಣಾರ್ಥ ಏನು? ಅವ್ರ ಕಾರ್ ಬಂತ, ಅವ್ರ ಕೆಳಗಡೆ ಇಳಿದ್ರ, ಅವ್ರು ಬರ್ತಾ ಇದ್ದಾರ, ಅವ್ರ ಪಾತ್ವೇದಲ್ಲಿದ್ದಾರ, ಅರ್ಧದಾರಿಯಲ್ಲಿದ್ದಾರ, ಇನ್ನೂ ದಿವಿ ವೇದಿಕೆ ಬರಲಿಕ್ಕೆ ಏನೇನು ಸಮಯ, ಇವೆಲ್ಲ ಗೌಣಾರ್ಥ. ಮುಖ್ಯ ಅರ್ಥ ಏನು? ಅತಿಥಿಗಳು ಬಂದ್ರ, ಅತಿಥಿಗಳು ಬಂದರೆ ಏನು ಅಂದರೆ ಇದರರ್ಥ ಕಾರ್ ಬಂತು ಅಂತ ಅರ್ಥನಾ? ಮತ್ತೇನು, ವೇದಿಕೆ ಮೇಲೆ ಅತಿಥಿಗಳು ಅಲಂಕರಿಸಿದರ, ಇದು ಮುಖ್ಯ ಅರ್ಥ. ಹೌದು, ಗೌಣಾರ್ಥ ಬೇರೆ. ಹಾಗೆ ಈ ಗೌಣಾರ್ಥಗಳು ಹೆಂಗೆ ಹುಡ್ತವೆ, ಗೌಣಾರ್ಥಗಳು ಹೇಗೆ ಹುಟ್ಕೋತವೆ? ಅಲ್ಲಿ ಅವರು ಭಕ್ತಿಯಿತಿ ಅಂತ ಶಬ್ದ ಹಾಕಿದ್ದಾರೆ. ಭಕ್ತಿ ಭಜ್ ಧಾತು, ಭಜ ಧಾತು. ಎಲ್ಲೂ ಕೇಳಿಸಿತ್ತು ನೋಡ್ರಿ ಉಪನ್ಯಾಸ ಮೂಲಕ, ನಿಮ್ಗೆ ಎಲ್ಲಿ ಕೇಳಿಸಿತ್ತದು? ಎಲ್ಲಿ ಕೇಳಿಸಿತ್ತು? ಎಲ್ಲಿ ಕೇಳಿಸಿತ್ತು? ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಸಾಯಂಕಾಲ ತಗೊಂಡಿದ್ದೀನಿ ಇಲ್ಲ ಮಾರ್ಖ ಯಾರೇ. ಅಲ್ಲಿ ಬರ್ತದೆ ಭಜ ಧಾತು. ನಿತ್ಯವೂ ಬಳಸ್ತೀರಿ ಭಜನೆ ಭಜ ಧಾತು. ಭಜನೆ ಭಜಿಸು, ಭಜಿಸುತ್ತಾರೆ, ಭಜಿಸುತ್ತೇನೆ ಭಜ ಧಾತು. ಏನು ತೋರಿಸ್ತದೆ? ಭಜ ಸೇವಾಯ, ಭಜ ಧಾತುವಿನ ಅರ್ಥ ಸೇವಾ. ಈಗ ನಿನಗೆ ಗೌಣಾರ್ಥದಲ್ಲಿ ನೋಡಿದ್ದಾದರೆ ಉಪನಿಷ ಶಬ್ದದ ಭಜ ಧಾತುವಿನ ಅರ್ಥ ಏನಾಗುತ್ತದೆ? ನೀನು ಎಷ್ಟೆಷ್ಟು ಉಪನಿಷತ್ತುಗಳನ್ನು ಉಪನಿಷತ್ ಗ್ರಂಥ ಅಂತ ನೀನು ಸ್ವೀಕಾರ ಮಾಡ್ತೀಯೋ, ಆ ಗ್ರಂಥ ಆದರೂ ಚಿಂತೆ ಇಲ್ಲ, ಶಬ್ದಗಳ ಬಳಕೆ ಆದರೂ ಚಿಂತೆ ಇಲ್ಲ, ಎಷ್ಟೆಷ್ಟು ನಿನ್ನ ಜೀವನದಲ್ಲಿ ಹೆಚ್ಚೆಚ್ಚು ಅದನ್ನು ಬಳಸ್ತಾ ಹೋಗ್ತೀಯೋ, ನೀನು ಅಷ್ಟು ಅದರ ಸೇವೆಯಲ್ಲಿದೆಯಾ ಅಂತ ಅರ್ಥ. ಎಷ್ಟೆಷ್ಟು ನೀ ಅದರ ಸೇವೆಯಲ್ಲಿದೆಯೋ ಅಷ್ಟು ನಿನ್ನಲ್ಲಿ ಭಕ್ತಿ ಜಾಸ್ತಿ ಆಯಿತು ಅಂತ ಅರ್ಥ. ಆ ಭಕ್ತಿಯಿಂದ ನೀನು ಆ ಗ್ರಂಥವನ್ನು ನೋಡಿದ್ದರಿಂದಾಗಿ ಗೌಣಾರ್ಥದಲ್ಲಿ ಓಕೆ, ಏನು ತಪ್ಪಿಲ್ಲ. ಅರ್ಥ ಆಯ್ತು ನಾವು? ಏಕೆಂದರೆ ಭಾಷೆಯಲ್ಲಿ ಭಕ್ತಿಯಾಗಿತಿ ಅಂತ ಶಬ್ದ ಹಾಕಿದ್ದಾರೆ. ಒಂದು ಸಲ ಏಳನೇ ಶಿವಶ್ರಮಣರು ಏನು ಮಾಡ್ತಾರೆ, ಆ ಶಬ್ದ ಬಂದಾಗ, ಆ ಥರ ಬಂದಾಗ ಅದರ ಹಿಂದೆ ಮುಂದೆ ಸ್ವಲ್ಪ ಫುಟ್ ನೋಟ್ಸ್ನಲ್ಲಿ ಬರೀತಾರೆ, ಯಾಕೆ ಇದು ಶಬ್ದ ತಂದಾರೆ ಏನು ಅಂತ ಬರೀತಾರೆ. ಅದಕ್ಕೆ ನೋಡಿದೆ, ಇಲ್ಲ ನಾನೇ ವ್ಯಾಖ್ಯಾನ ಮಾಡಿದೆ. ಭಕ್ತಿಯಾಗಿತಿ ಭಜದಾತು. ಏವಂ ಉಪನಿಷತ್ ನಿರ್ವಚನೇನೈವ ವಿಶಿಷ್ಟಃ ಅಧಿಕಾರಿ ವಿದ್ಯಾಯಾಂ ಉಕ್ತಃ. ಈ ಉಪನಿಷತ್ತು ಅನ್ನುವಂಥದ್ದು ಏನಿದೆಯೋ, ಈ ಉಪನಿಷತ್ತು ಅನ್ನೋ ಶಬ್ದ, ಈ ಶಬ್ದ ಇದನ್ನು ನೀವು ವಿಶ್ಲೇಷಣೆ ಮಾಡಿದ್ದಾದರೆ ವಚನವು ನಿರ್ವಚನವಾಗಿಬಿಡುತ್ತದೆ, ಆ ಶಬ್ದ ನಿಶಬ್ದವಾಗಿಬಿಡುತ್ತದೆ. ಹೌದಾ? ನೋಡ್ರಿ ತೋರಿಸ್ತೇನೆ ಹಾಗೆ. ಉಪ ನೀ ಶತ್, ಉಪ ಸಮೀಪ, ನೀ ನಿಶ್ಚಯ, ಸದ್ ವಿಶರಣ ಅಂತ ಇಟ್ಕೊಳ್ಳಿ, ಒಂದು ಇಟ್ಕೊಂಬೋಣ. ವಿಶರಣ ಛಿದ್ರ ಛಿದ್ರವಾಗುತ್ತದೆ. ಸೊ ನೀ ಶಬ್ದವನ್ನು ಉಪನಿಷತ್ತು ಅನ್ನೋ ಶಬ್ದನ ಬಳಸಿದಿ, ಅದರ ಅರ್ಥ ಬೇರೆಯೇ ಹೇಳ್ತಾ ಇದೆಯಾ? ಏನು ಹೇಳ್ತಾ ಇದೆಯಾ? ಯಾರ ಸಮೀಪವನ್ನು ಬಯಸಿ ಹೋಗುವುದರಿಂದ, ಅರ್ಥಾತ್ ಯಾವ ಉಪದೇಶದ ಸಮೀಪವನ್ನು ಬಯಸಿ ಹೋಗುವುದರಿಂದ, ಅರ್ಥಾತ್ ಯಾವ ಮಹಾವಾಕ್ಯಗಳನ್ನು ಸಮೀಪಿಸಿಕೊಂಡು ಹೋಗುವುದರಿಂದ, ನಿಶ್ಚಿತವಾಗಿಯೂ ಕೂಡ ಆತ್ಮವಿದ್ಯಾ ಅನ್ನೋದು ಪ್ರಾಪ್ತವಾಗುವುದರ ಮೂಲಕವಾಗಿ ಅವಿದ್ಯಾ ಕಾಮಕರ್ಮಗಳು ಛಿದ್ರ ಛಿದ್ರವಾಗಿ ಹೋಗುತ್ತವೆ ಅಂತ ಹೇಳಿದಾಗ ಎಲ್ಲದ ಶಬ್ದ ಉಪನಿಷತ್ತು. ಹೇಗೆ ಉಪನಿಷತ್ತು ಎಲ್ಲದ ನಿರ್ವಚನ, ವಚನ ನಿರ್ವಚನ, ಶಬ್ದ ನಿಶಬ್ದ. ಅದಕ್ಕೆ ಹೇಳ್ತಾರೆ ಏವಂ ಈ ಪ್ರಕಾರವಾಗಿ ಉಪನಿಷತ್ ನಿರ್ವಚನೇನೈವ ವಿಶಿಷ್ಟ ಅಧಿಕಾರಿ. ಅದಕ್ಕೆ ಬೇಕಾಗುವಂಥ ಅಧಿಕಾರಿನೇ ಬೇರೆ. ಏಕೆಂದರೆ ಅವನು ವಿದ್ಯಾಯಾಮ್ ಉಕ್ತ, ಅವನು ಅಧಿಕಾರಿ ಯಾವುದಕ್ಕಾಗಿ? ವಿದ್ಯಾಯಾಮ್ ಅಧಿಕಾರಿ ಉಕ್ತ. ಬ್ರಹ್ಮವಿದ್ಯೆಗೆ ಅಧಿಕಾರಿ ಆಗ್ತಾನ ಅವನು, ಬ್ರಹ್ಮವಿದ್ಯೆಗೆ ಅಧಿಕಾರಿ ಆಗ್ತಾನಪ್ಪ. ವಿದ್ಯಾಯಾಮ್ ಉಕ್ತ ವಿಷಯಶ್ಚ ವಿಶಿಷ್ಟ ಉಕ್ತ ವಿದ್ಯಾಯಾಹ ಪರಂ ಬ್ರಹ್ಮ ಪ್ರತ್ಯಗಾತ್ಮಭೂತಂ ಪ್ರಯೋಜನಂ ಚ ಅಸ್ಯ ಉಪನಿಷತ್ ಆತ್ಯಂತಿಕಿ ಸಂಸಾರ ನಿರ್ವೃತ್ತಿ ಬ್ರಹ್ಮ ಪ್ರಾಪ್ತಿ ಲಕ್ಷಣ. ಅಧಿಕಾರಿ ಯಾರಪ್ಪ ಹಾಗಾದರೆ? ಮುಮುಕ್ಷು ಇವನು ಅಧಿಕಾರಿ. ಮುಮುಕ್ಷು ಅಂದರೆ ಮುಕ್ತಿಯನ್ನು ಬಯಸುವವನು. ಮುಕ್ತಿಯನ್ನು ಬಯಸುವವನು ಅಂತಂದರೆ ಬಿಡುಗಡೆಯನ್ನು ಬಯಸುವವನು. ಬಿಡುಗಡೆಯನ್ನು ಬಯಸುವವನು ಇದರ ಅರ್ಥ ಏನು? ಬಂಧನಗಳನ್ನು ಕಳಚ್ಕೋಬೇಕು ಅಂತ ಬಯಕೆ ಇದ್ದವನು. ಬಂಧನಗಳನ್ನು ಕಳಚ್ಕೋಬೇಕು ಇದರ ಅರ್ಥ ಏನು? ಹೆಂಡತಿ ಇದ್ದರೆ ಡೈವರ್ಸ್ ಮಾಡಬೇಕು, ಮಕ್ಕಳಿದ್ದರೆ ಅನಾಥ ಮಾಡಬೇಕು, ಮನೆ ಇದ್ದರೆ ಬಿಟ್ಟು ಬರಬೇಕು. ಅದೇ ತಾನೇ ಅರ್ಥ? ಅರ್ಥ ಅಲ್ವಾ? ಅಲ್ಲ. ಹಾಗಾದರೆ ಬಂಧನಗಳನ್ನು ಕಳಚ್ಕೊಂಬೋದಿರ ಅರ್ಥ ಏನು? ಬಂಧನವು ಏನಿಬಹುದು, ಮೋಕ್ಷವದು ಎನಿತಿಬಹುದು. ಏನು ಬಂಧನ? ಪ್ರತಿಯೊಬ್ಬರ ಹೃದಯದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಅಲ್ಪತ್ವ ಮತ್ತು ಅತೃಪ್ತ ಭಾವದ ಒಂದು ಸಹಜವಾದ ಅನಿಸಿಕೆ. ಕಾಮಾದಿಗಳ ಒತ್ತಡದಿಂದ ಒಡಗೂಡಿಕೊಂಡು, ವಾಸನಾದಿಗಳ ಒತ್ತಡದಿಂದ ಒಡಗೂಡಿಕೊಂಡು, ನಾನು 100 ಸಲ ಹೇಳಿದ್ದೀನಿ, ಇದು 101ನೇ ಸಲ ಹೇಳೋದಿದೆ. ಪಿನ್ ಪಾಯಿಂಟೆಡ್ ಉತ್ತರ ಕೊಡಬೇಕು ಯಾವಾಗ. ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಈ ಒಂದು ಅಲ್ಪತ್ವ ಭಾವ ಅಥವಾ ಅತೃಪ್ತ ಭಾವದ ಅನಿಸಿಕೆ, ಇದನ್ನು ಏನಂತಾರೆ ಇಂಗ್ಲೀಷ್ನೊಳಗೆ? ಡಿಸ್ಕಂಟೆಂಟ್ ಫೀಲಿಂಗ್. ಡಿಸ್ಕಂಟೆಂಟ್ ಫೀಲಿಂಗ್ ಸೂಕ್ಷ್ಮವಾಗಿ ಎಲ್ಲರ ಒಳಗೂ ಇದೆ. ಅದು ಸಹಿಸಲು ಅಸಾಧ್ಯವಾದಂಥ ನೋವು. ಸಹಿಸ್ಲಿಕ್ಕೆ ಆಗೋದೇ ಇಲ್ಲ. ಅದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತದೆ ಅಂತಂದರೆ, 4 ಚಾಕ್ಲೇಟು ನನಗೆ ಸಾಕಾಗೋದಿಲ್ಲ, ಇನ್ನೊಂದು ಬೇಕ, ಇದು ಗೊತ್ತಾಗ್ತದೆ. 1 ಕೋಣೆ ಮನೆ ಇದೆ, ನಂಗೆ ಸಾಕಾಗೋದಿಲ್ಲ, ನನಗೆ 2 ಕೋಣೆ ಇದ್ದದ್ದ ಬೇಕು, ಇದು ಗೊತ್ತಾಗ್ತದೆ. ಆದರೆ ಈ ಪ್ರಕಾರವಾದ ಬೇಕುಗಳ ಹಿಂದೆ ಕಾರಣ ಏನು? ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್, ಡಿಸ್ಕಂಟೆಂಟ್ಮೆಂಟ್ ಫೀಲಿಂಗ್, ವಿಚ್ ಇಸ್ ದಿ ಕಾಸ್ ಫಾರ್ ದಿ ಡಿಸ್ಕಂಫರ್ಟ್ ಆಲ್ಸೋ. ಸಹಿಸಲು ಅಸಾಧ್ಯವಾದ ನೋವು, ಅದು ಎಚ್ಚರ ಆದರೆ ಜನರನ್ನು ಏನು ಎಚ್ಚರ ಆಗ್ತದೆ ಅಂತಂದರೆ ನನಗಿಂಥ ಮನೆ ಬೇಕಾಗಿತ್ತು, ನನಗಿಂಥ ಮನೆ ಸಿಕ್ಕಿಲ್ಲ, ಬೇರೆ ಯಾವುದೋ ಮನೆ ಸಿಕ್ಕಿದೆ, ನನಗೆ ಚಾಕ್ಲೇಟ್ ಬೇಕಾಗಿತ್ತು ಸಿಗಲಿಲ್ಲ, ಬರೀ ಒಂದೇ ಚಾಕ್ಲೇಟ್ ಕೊಟ್ಟರು. ಇದು ಕಂಡು ಬರೋದು ಬೆಳಗ್ಗೆಯಿಂದ ಸಂಜೆವರೆಗೂ ಇಂಥವು ಎಷ್ಟವೇ ಅಸಂಖ್ಯ. ನಮಗೆಲ್ಲ ಪ್ರಾಪ್ತಿಗಳು ಹೀಗೆ, ಅವುಗಳ ಬಗ್ಗೆ ನಮಗಿರೋ ಫೀಲಿಂಗು ಹೀಗೆ. ಆ ಅತೃಪ್ತ ಭಾವದಿಂದ ಬಿಡುಗಡೆ, ಇದನ್ನು ಯಾವ ಸಾಧಕನೂ ಉತ್ಕಟವಾಗಿ ಗುರುತಿಸುತ್ತಾನೋ ಅವನು ಮುಮುಕ್ಷು. ಅದಕ್ಕೆ ತತ್ವಬೋಧನ ಅಭ್ಯಾಸ ಮಾಡಿದ್ದೇನು ಗೊತ್ತ, ಮೋಕ್ಷೋ ಮೇ ಭೂಯಾತ್ ಇದು ತೀವ್ರ ಇಚ್ಛಾ. ಆ ಸೆನ್ಸ್ ಆಫ್ ಡಿಸ್ಕಂಟೆಂಟ್ಮೆಂಟ್ ಇದೆಯಲ್ಲ, ಆ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್ ಇದೆಯಲ್ಲ, ಅದು ಹೆಂಗಿರ್ತದೆ ಅಂತಂದರೆ ಅದು ಹುಲಿ ಮನೆಯಲ್ಲಿ ಕೂತ್ಕೊಂಡಂಗಿರ್ತದೆ. ನಮ್ಮನ್ನೇ ಆ ಫಿಗರ್ ನೋಡ್ಬೇಕಾದ್ರೆ ನನಗದ ನೆನಪಾತು, ಹೆಂಗಿರ್ತದೆ, ಹೆಂಗೆ ಇರ್ಬೋದಲ್ಲ ಅವನು. ಅವನು ಆ ಹುಲಿ ನೋಡಲಿಕ್ಕೆ ಝೂದೊಳಗೆ ಹುಲಿ ನೋಡಲಿಕ್ಕೆ ಸ್ವಲ್ಪ ಹಿಂಗೆ ಹತ್ಯಾನೆ. ಏನು ಹತ್ಯಾನೆ, ಅದು ಬ್ಯಾರಿಕೇಡ್ ಇರ್ತದೆ, ಒಳಗೆ ಯಾರೂ ಹೋಗಬಾರ್ದು, ಬ್ಯಾರಿಕೇಡ್ ಇರ್ತದೆ. ಆ ಬ್ಯಾರಿಕೇಡ್ನಿಂದ ಒಳಗೆ ಹೋದರೆ ದೊಡ್ಡ ಕೊಳ್ಳ ಇರ್ತದೆ, ಒಂದು ದೊಡ್ಡ ಕೊಳ್ಳ ಇರ್ತದೆ. ಸೊ ಅದು ಕೊಳ್ಳ ಜಾಸ್ತಿ ಇಲ್ಲ, ಅದು ಸುಮಾರು ಒಂದು 5-6 ಅಡಿ ಅಷ್ಟೇ ಇದೆ. ಇವ ಹೋಗಿ ಮೇಲೆ ಹತ್ತಿ ನಿಂದ್ರ ಪ್ರಯತ್ನ ಮಾಡೋಣ, ಜಾರಿ ಬಿದ್ದುಬಿಟ್ಟಾನೆ, ಹೊರಗೆ ಬಿದ್ದಿಲ್ಲವ, ಎಲ್ಲಿ ಬಿಟ್ಟಾನೆ ಒಳಗೆ, ಅಲ್ಲಿ ಬಿಳಿ ಹುಲಿ ಕಾಯ್ಕೊಂಡಿದ್ದು ನೋಡು, ಹುಲಿ, ಬಿಳಿ ಹುಲಿ, ಬಿಳಿ ಹುಲಿ ನೋಡಿ ನಾನು. ಓಕೆ, ಹುಲಿ, ಬಿಳಿ ಹುಲಿನ ನಮಗೇನಾಗಬೇಕಾಗಿದೆ, ಬಿಳಿ ಹುಲಿ ಬಾಯಿ ತೆಗೆದ್ರು. ಸೊ ಆ ಹುಲಿ ಆಯ್ತಪ್ಪ, ಹುಲಿ ಅದು ಇದೇನು ಬಂತು ವಿಚಿತ್ರ ಪ್ರಾಣಿ ಅಂತ ಅದಕ್ಕೆ ಆಶ್ಚರ್ಯ. ಈಗ ಮುನ್ನ ಏನು ಮಾಡಲಿ ಅಂತ ಇವನಿಗೆ ತಲೆ ಹೊಳಿದಂಗೆ ಆಗ್ಯದೆ. ಇಬ್ಬರು ಎದುರ ಮಾತ್ರ ಕೂತ್ಕೊಂಡಾರೆ. ಅದು ಹುಲಿ ಆ ಕೊಳ್ಳ ಇಳಿದು ಬಂದದ, ಅಗಳ ಅಗಳ ಅಂತ ಮಾಡ್ತವೆ, ಅಗಲ ಇಳಿದು ಬಂದದೆ. ಇವಾಗ ಕೂತ್ಕೊಂಡ ಇಷ್ಟೇ ಬರೀ 2 ಅಡಿ ಅವ ಹಿಂಗೆ ಕೂತ್ಕೊಂಡಾನ. ಅವನ ಮುಖದಲ್ಲಿ ನಾನು ಏನು ಮಾಡಲಿ ಈಗ ಅಂತ ಒಂದು ದೊಡ್ಡ ಪ್ರಶ್ನೆ. ಆಗ ಆ ಟೈಮ್ನೊಳಗೆ ಕೈ ಮುಗಿದಾನೆ, ಅದಕ್ಕೆ ಕಾಲು ಬಿದ್ದಾನೆ, ಹೋಗು ಹೋಗು ಅಂದಾನೆ. ಪಾಪ ಅದಕ್ಕೆ ಏನು ಗೊತ್ತಾಗ್ತದೆ, ಜಾವ್ ಜಾವ್ ಜಾವ್ ಜಾವ್ ಅಂದ್ರೆ ಅದಕ್ಕೇನು ಗೊತ್ತಾಗ್ತದೆ. ಅದೇ ಅವ ಹಿಂಗೆ ಕೈ ಮಾಡಿದಾಗ ಅದೇನು ತಿಳ್ಕೊಂತಂದ್ರೆ ಇವ ನಾನು ಹೊಡಿದಿಕ್ಕತ್ತಾನ ತಿಳ್ಕೊಂತು. ಆ ಕೈಗೆ ಫಾಡ್ ಅಂತ ಹೊಡಿತು, ಕೈ ಯಾಕೆ ಹಿಂಗೆ ಮಾಡ್ತೀವಿ ಸರಿ ಅಂತ. ಆಮೇಲೆ ಇವ ಮತ್ತೇನು ಮಾಡ್ತಾನೆ, ಎದ್ದು ನಿಂದಿರ್ಲಿಕ್ಕೂ ಆಗೋಲ್ತು ಅವನಿಗೆ, ಎದ್ದು ನಿಂತರು ಎದ್ದು ನಿಂದಿರ್ಲಿಕ್ಕೂ ಆಗೋಲ್ತು. ಅವ್ನು ಓತ ನಮಸ್ಕಾರ ಮಾಡಿಕತ್ತಾನೆ, ಗಪ್ಪ ಅಂತ ಕುತ್ತಿಗೆ ಹಿಡಿತು ಹೇಳ್ಕೊಂಡು ಹೋಗ್ಬಿಡು. ಮುಗಿದು ಒಂದು ಸೆಕೆಂಡ್ ಈಗ ಹೇಳಿ, ಅದರಿಂದ ತಪ್ಪಿಸ್ಕೋಬೇಕು ಅನ್ನುವಂತಹ ಅವನಲ್ಲಿರುವಂಥ ಉತ್ಕಟವಾದ ಪ್ರಯತ್ನ, ಅದು ಎಷ್ಟು ಉತ್ಕಟವಾಗಿರ್ತದೆ. ಹೊಳ್ಳಿ ಮುಳ್ಳಿ ತನ್ನ ಜನ ಯಾರಿದ್ದಾರೆ ಲಕ್ಷ ಹೋಗ್ತದೇನು, ಇವರೆಲ್ಲ ನನ್ನ ರಕ್ಷಿಸ್ತಾರೆ ಅಂತೇಳಿ ಕೂಗ್ತಾನೆ, ಹಾರಾಡ್ತಾನೆ, ಸೆಕ್ಯೂರಿಟಿ ಅವ್ರಿಗೆ ಕೂಗ್ತಾನೆ. ಆಮೇಲೆ ಜನ ಎಲ್ಲ ಜನ ನೋಡ್ಲಿಕ್ಕತ್ತಾರೆ, ಎಲ್ಲ ವಿಡಿಯೋ ಮಾಡ್ಲಿಕ್ಕತ್ತಾರೆ, ಪಿಕ್ಚರ್ ಹೊಡ್ಲಿಕ್ಕತ್ತಾರೆ, ಫೋಟೋ ಹೊಡ್ಲಿಕ್ಕತ್ತಾರೆ ಎಲ್ಲರೂ. ಮತ್ತಿನ್ನೇನು ಮಾಡ್ತಾರೆ, ತಾವು ಹೋಗಿ ಅವ್ನು ಸಹಕಾರ ಮಾಡ್ತಾರೆ, ಇರಿ ನಾನು ಬಂದೆ ನನಗೂ ತಿನ್ಲಿದ್ದಂತೆ ಏನು ಮಾಡ್ತಾರೆ. ಎಲ್ಲರೂ ಇದ್ದಾರೆ 12 ಮಧ್ಯಾಹ್ನ, ಎಲ್ಲರ ಕಣ್ಣೆದುರಿಗೆ ಇದಾಗಿದೆ, ಸೆಕ್ಯೂರಿಟಿಗಳು ಇದ್ದಾರೆ, ಅವರೂ ಬಂದಾರೆ ಎಲ್ಲರೂ. ಆದರೆ ಯಾರಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ನಾನು ವಿಚಾರ ಮಾಡ್ತಾ ಇದ್ದೆ, ಉಳಿದವ್ರದ್ದು ಹಣೆಬಾರ ಏನಾದರೂ ಆಗಲಿ, ಅವನ ಹೃದಯದಲ್ಲಿ ಏನು ಗೊಂದಲ ಇರಬಹುದು, ಅವನ ಹೃದಯದಲ್ಲಿ ಏನು ಬಿರುಗಾಳಿ ಎದ್ದಿರಬಹುದು. ಎರಡರ ಮಧ್ಯದಲ್ಲಿ ಒಂದು ಸಾವು, ಒಂದು ಬದುಕು. ಸಾವು ಬದುಕಿನ ಮಧ್ಯದಲ್ಲಿ ಆ ಬಿರುಗಾಳಿ ಹೆಂಗೆ ಎದ್ದಿರ್ಬೋದು ಎಲ್ಲ ಒಂದು ಕ್ಷಣ. ಒಂದು ಸಲ ಕುತಿ ಕೈ ಹಾಕಿ ಬಾಯಿ ಹಾಕಿಬಿಡ್ತು, ದಟ್ಸ್ ಎಂಡ್, ಎಳ್ಕೊಂಡು ಹೋಗಿ. ಅದು ಸಹಿತ ವಿಡಿಯೋ ಆಗಿದೆ, ಅದನ್ನು ಜನ ವಿಡಿಯೋ ಮಾಡ್ಕೊಂಡಾರೆ, ಮಾಡ್ಕೊಂಡಿದ್ದಾನೆ, ಮೀಡಿಯಾಗೆ ಕಳಿಸಿದ್ದಾರೆ. ಏನು ಮೀಡಿಯಾದ್ರಲ್ಲಿ ಬಂದಿದ್ರ ಹಿಂಗೆ ಬಿಡೋ ಇದ್ದಾನೆ, ಹುಲಿ ಬರೋದದ, ಅದನ್ನು ಬಂದೆಲ್ಲ ನೀವು ಮೀಡಿಯಾದ ಕವರೇಜ್ ಮಾಡಿರಿ. ಅವ್ರ ಹತ್ರ ಯಾರೋ ಮಾಡಿದ್ದನ್ನು ಕಳಿಸಿಕೊಟ್ಟಿರ್ತಾರೆ. ಅದು ಈ ಅತೃಪ್ತ ಭಾವ ಇದು ಎಷ್ಟು ಹೇಳಿದ್ರೂ ಕಡಿಮೆ ಅದ. ನಾ ಆನೆಸ್ಟ್ಲಿ ನಾನು ನಿಮಗೆ ಹೇಳ್ತೇನೆ, ಈ ವಿಷಯ ಎಷ್ಟು ಹೇಳಿದ್ರೂ ಕಡಿಮೆ ಅದ, ಈ ವಿಷಯ ನೀವು ಎಷ್ಟು ಸಲ ಕೇಳಿದ್ರೂ ಕಡಿಮೆ ಅದ. ಬಹಳ ಕಷ್ಟ ಇದು ಸೆನ್ಸ್ ಆಗೋದು. ನಿಮ್ಗೆ ಯಾವ ಬಂಧನದ ಹೇಳ್ರಿ, ಏನು ಮನ್ಯಾಗ ಕೂಡಿ ಹಾಕಾರೆ, ಏನು ಕಾಣ್ಯಾಗ ಕೂಡಿ ಹಾಕಾರೆ, ಏನು ಬ್ಯಾಂಕ್ನ್ಯಾಗ ಕೂಡಿ ಹಾಕಾರೆ, ಏನು ಪೊಲೀಸ್ ಸ್ಟೇಷನ್ದಾಗ ಕೂಡಿ ಹಾಕಾರೆ, ಏನು ಕೈ ಕಟ್ಟಿ ಕೂಡಿ ಹಾಕಾರೆ, ಎಲ್ಲದ ಬಂಧನ. ವಾಗ್ಬಂಧನ ಇಲ್ಲ, ಕ್ರಿಯಾಬಂಧನ ಇಲ್ಲ, ಶಾರೀರಿಕ ಬಂಧನ ಇಲ್ಲ, ಮಾನಸಿಕ ಬಂಧನ ಇಲ್ಲ. ಮಾನಸಿಕ ಶಾರೀರಿಕ ಇವಷ್ಟು ಬಂಧನಗಳನ್ನು ಮೀರಿ ಅಂತಃಕರಣದ ಅಂತರಾಳದಲ್ಲಿ ಜೀವಾತ್ಮ ತನ್ನ ಜೊತೆಗೇ ಜನ್ಮ ಜನ್ಮಾಂತರಗಳಿಂದ ಉಳಿಸಿ ಬೆಳೆಸಿಕೊಂಡು ಬಂದಂತಹ ನೋವು ಏನದು, ಅತೃಪ್ತ ಭಾವದ ನೋವು. ಇನ್ನು ಯಾವ ಅತೃಪ್ತಿ ಇಲ್ಲ ಅಂದರೂ ಕೂಡ ಇವತ್ತು ಪೇಪರ್ ಓದಲಿಲ್ಲ ಅನ್ನೋ ಅತೃಪ್ತಿ. ಒದ್ದಾಟನ ಒದ್ದಾಟ ಬಿಲ್ಲಿ ಬಿಲ್ಲಿ ಬಿಲ್ಲಿ ಬಿಲ್ಲಿ ಇವಷ್ಟು ಶಾಂತ ಆಗಬೇಕು ನೋಡ್ರಿ. ಆನೆಸ್ಟ್ಲಿ ಅಂತ ಅದೇ ಮುಕ್ತಿ. ಸ್ವಾಮಿ ಒಂದ್ಸಲ ಸತ್ತ ಮೇಲೆ ತಾವ ಶಾಂತ ಆಗ್ತಾವಲ್ಲ, ಅದಕ್ಕೆ ಶಾಸ್ತ್ರ ಹೇಳ್ತದೆ ಇನ್ನೂ ಜೀವಂತ ಇರುವಾಗಲೇ ಇವಷ್ಟು ಏನಾಗಬೇಕು, ಶಾಂತ ಪರಿಹಾರವನ್ನು ಕಾಣಬೇಕು. ಅಪ್ಪ ಅವನಿಗೆ ಏನಂತ ಕರೀತಾರೆ, ಮುಮುಕ್ಷು ಅಂತ ಕರೀತಾರೆ. ಆದ್ದರಿಂದ ಮುಮುಕ್ಷು ಈ ಉಪನಿಷತ್ತಿಗೆ ಅಧಿಕಾರಿ. ಉಪನಿಷತ್ತಿನ ವಿಷಯ ಏನು, ವಿಷಯಶ್ಚ ವಿಶಿಷ್ಟ ಉಕ್ತ ಏನದು, ವಿದ್ಯಾಯಾಹ ಪರಂಬ್ರಹ್ಮ ಪ್ರತ್ಯಗಾತ್ಮಭೂತಂ. ಪರಬ್ರಹ್ಮ ಯಾವುದು ನಮ್ಮ ಆತ್ಮಸ್ವರೂಪವೇ ಆಗಿದೆಯೋ, ಅಸ್ಮತ್ ಪ್ರತ್ಯಯದಲ್ಲಿ ಏನು ಆತ್ಮ ಎನ್ನುವ ಶಬ್ದವನ್ನು ಪ್ರಯೋಗಿಸಲಾಗುತ್ತದೆಯೋ, ಉಪನಿಷತ್ತಿಗೆ ಸಪರೇಟಾಗಿ ನೋಟ್ಸ್ ಕೊಡಲಿಕ್ಕೆ ಆಗುವುದಿಲ್ಲ. ನಾ ಮೊದಲೇ ಹೇಳಿದ್ದೀನಿ ನಿಮಗೆ, ಉಪನಿಷತ್ ಟೈಮ್ ಒಳಗೆ ನಾ ಕೊಡ್ತಿರ್ತೀನಿ, ಬರ್ಕೋಬೇಕಂತೇಳಿ. ಆತ್ಮ ಎನ್ನುವ ಶಬ್ದದಿಂದ ನಾವು ಏನು ಪ್ರಯೋಗಿಸಲಾಗುತ್ತದೆಯೋ ಅದೇ ಬ್ರಹ್ಮ. ಪರಬ್ರಹ್ಮನೇ ಅಸ್ಮತ್ ಪ್ರತ್ಯಯದ, ಪ್ರತ್ಯಗಾತ್ಮಭೂತನಾಗಿಯೇ ಇದ್ದಾನೆ. ಇದು ಉಪನಿಷತ್ತಿನ ವಿಷಯ. ಇನ್ನು ಪ್ರಯೋಜನಂಚ, ಇಂತಹ ಈ ಉಪನಿಷತ್ತು, ಅಂತಹ ಮುಮುಕ್ಷು ಅಧಿಕಾರಿ ಅವನು ಅಭ್ಯಾಸ ಮಾಡಿದ್ದೇ ಆದರೆ, ಅದರ ಅಧ್ಯಯನ ಮಾಡಿದ್ದೇ ಆದರೆ ಪ್ರಯೋಜನ ಏನು? ಆತ್ಯಂತಿಕಿ ಸಂಸಾರ ನಿವೃತ್ತಿ. ಸಾಕಿನಪ್ಪ ಏನು ಆತ್ಯಂತಿಕ ಶಬ್ದ, ಅವಿದ್ಯಾ ಕಾಮ ಕರ್ಮ ಎನ್ನುವ ಸಂಸಾರದ ಬೀಜವನ್ನೇ ಸುಟ್ಟು ಹಾಕಿಬಿಡುತ್ತದೆ. ಯಾ ರಿಮೂವ್ ಸುಟ್ಟು ಹಾಕಿಬಿಡುತ್ತೆ, ಇಸ್ ಬರ್ನ್ಡ್. ವಿದ್ಯಾ ದಿ ಫೈರ್ ಆಫ್ ನಾಲೆಡ್ಜ್ burns the sense of discontentment, fire of self-knowledge, fire of self-knowledge. ಹೀಗಾಗಿ ಸಂಸಾರ ನಿರ್ವೃತ್ತಿ ಬ್ರಹ್ಮ ಪ್ರಾಪ್ತಿ ಲಕ್ಷಣ ಸಂಬಂಧಶ್ಚ. ಇನ್ನು ಸಂಬಂಧ ಏನು? ಅನುಬಂಧ ಚತುಷ್ಟಯಗಳನ್ನು ಹೇಳಿಕೊಳ್ತಾರೆ ಅವರು. ಸಂಬಂಧ ಏನು? ಓಕೆ, ಮತ್ತೊಂದು ಸಲ. ವಿಷಯ ಏನು? ಅಧಿಕಾರಿ ಏನು? ಮುಮುಕ್ಷು. ವಿಷಯ ಏನು? ಬ್ರಹ್ಮವಿದ್ಯಾ ವಿಷಯ. ಪ್ರಯೋಜನ ಏನು? ಅವಿದ್ಯಾ ಕಾಮಕರ್ಮಗಳ ನಾಶ. ಹೌದಾ? ಸಂಬಂಧ ಏನು? ಯಾರ ಸಂಬಂಧ? ಅಧಿಕಾರಿಗೂ ಮತ್ತು ವಿಷಯಕ್ಕೂ ಸಂಬಂಧ ಏನು? ಅಲ್ಲಿ ಅಲ್ಲೇನು ಬರ್ತಾರೆ ನೋಡೋಣಂತೆ. ಅದು ಅನ್ಯೋನ್ಯ ಅಂತ ಬರ್ಲಿಕ್ಕೆ ಹೋಗಿಲ್ಲ, ಅದನ್ನು ನೀವು ವ್ಯಾಖ್ಯಾನ ಮಾಡಬೇಕು. ಅತಃ ಅತಃ ಅಲ್ಲ, ಅದಕ್ಕಿಂತ ಮೇಲೆ ಸಂಬಂಧಶ್ಚ ಏವಂ ಭೂತ ಪ್ರಯೋಜನ ಪ್ರಯೋಜನೇನ ಉಕ್ತಃ. ಸಾಧ್ಯ ಸಾಧನ, ಸಾಧ್ಯ ಸಾಧನ ಸಂಬಂಧ. ಸಾಧ್ಯ ಅಂದರೆ ಸಾಧಿಸಬೇಕಾದ ಗುರಿ. ಶಿವಾಯ ನಮಃ. ಶಿವಾಯ ನಮಃ ಅಂದೆ ಅದು ಹೊರಗಡೆ ಇರ್ತದೆ. ಶಿವಾಯ ನಮಃ ಸಾಧ್ಯ ಸಾಧನ ಸಂಬಂಧ. ಯಾಕೆಂದರೆ ಸಾಧಕನು ಏನನ್ನು ಸಾಧಿಸಬೇಕಾಗಿದೆಯೋ, ಸಾಧಕನು ಏನನ್ನು ಸಾಧಿಸಬೇಕಾಗಿದೆಯೋ, ಬ್ರಾಕೆಟ್ನೊಳಗೆ ಮೋಕ್ಷ, ಅದೇ ಈ ಗ್ರಂಥದ ವಿಷಯವೂ ಕೂಡ. ಮೋಕ್ಷ ಅಂದರೆ ಸೆಲ್ಫ್ ನಾಲೆಡ್ಜ್. ವಿಶ್ಲೇಷಣೆ ಬರ್ಕೊಡಿ. ಮೋಕ್ಷ ಅಂದರೆ ಆತ್ಮವಿದ್ಯೆ. ಈಗ ಪುನಃ ವಾಪಸ್ ಬನ್ನಿ. ಸಾಧಕನಿಗೆ ಆತ್ಮವಿದ್ಯೆಯನ್ನು ಸಾಧಿಸಬೇಕಾಗಿದೆ, ಮತ್ತು ಅವನು ಯಾರು? ಅವನು ಸ್ವತಃ ಆತ್ಮನೇ ಇದ್ದಾನೆ. ಅವನು ಸ್ವತಃ ಆತ್ಮನೇ ಇದ್ದಾನೆ. ಹಾಗಾದ್ರೆ ಅಲ್ಟಿಮೇಟ್ ಅರ್ಥ ಏನಾಯಿತು? ಆತ್ಮನು ಆತ್ಮನನ್ನು ಸಾಧಿಸಬೇಕಾಗಿದೆ. ಈಗ ಹೇಳಿದ ಸಂಬಂಧ ಏನಂತ? ಅನ್ಯೋನ್ಯ ಸಂಬಂಧ. ಸಾಧಿಸಬೇಕಾದ ಆತ್ಮ ಸಾಧಿಸುವವನಾದ ಆತ್ಮನಿಗಿಂತ ಬೇರೆ ಇಲ್ಲ. ಅನ್ಯೋನ್ಯ ಸಂಬಂಧ ಪೂರ. ಅದರಿಂದ ಅತಃ ಯಥೋಕ್ತ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಯಾ ವಿದ್ಯಾಯಾಹ ಕರತಲ ನ್ಯಸ್ತ ಅಮಲಕವತ. ಪ್ರಯೋಜನ ಸಂಬಂಧ ಆಯ್ತಲ್ಲ, ಈಗೇನಾಗ ಪ್ರಯೋಜನ. ಅತಃ ಯಥೋಕ್ತ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧಾಯಾಹ ವಿದ್ಯಾಯಾಹ ಕರತಲನ್ಯಸ್ತ ಅಮಲಕವತ್ ಪ್ರಕಾಶಕತ್ವೇನ ವಿಶಿಷ್ಟ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಏತಾಹ ವಲ್ಯಃ ಭವಂತಿ ಇತ್ಯತಃ ತಾ ಯಥಾ ಪ್ರತಿಭಾನಂ ವ್ಯಾಚಕ್ಷ್ಮಹೇ. ಈ ಪ್ರಕಾರವಾಗಿ ಅಧಿಕಾರಿ, ವಿಶಿಷ್ಟ ಅಧಿಕಾರಿ ಯಾರು, ವಿಷಯ ಏನು, ಪ್ರಯೋಜನ ಏನು, ಸಂಬಂಧ ಏನು ಈ ವಿದ್ಯೆಗೆ, ಈ ಬ್ರಹ್ಮವಿದ್ಯೆಗೆ ಅನ್ನುವುದನ್ನು ಈವರೆಗೂ ತಿಳಿಸಿದ್ದಾಗಿದೆ. ಎಷ್ಟು ಸ್ಪಷ್ಟವಾಗಿ ತಿಳಿಸಲಾಗಿದೆ ಅಂತಂದರೆ, ಕರತಲ ನೆಸ್ತ ಅಮಲಕವತ. ಕರತಲ ನೆಸ್ತ ಇಡಲ್ಪಟ್ಟಂತಹ, ಹಸ್ತದಲ್ಲಿ ಇಡಲ್ಪಟ್ಟಂತಹ ಅಮಲಕ ನೆಲ್ಲಿಕಾಯಿ. ಸಂದೇಹ ಇದೆಯಾ? ನೆಲ್ಲಿಕಾಯಿ ನನ್ನ ಅಂಗೈಯಲ್ಲಿ ನೆಲ್ಲಿಕಾಯಿ ಇದೆ, ಸಂದೇಹ ಇದೆಯಾ, ಸಂಶಯ ಇದೆಯಾ, ಪ್ರಶ್ನೆ ಇದೆಯಾ? ಎಷ್ಟು ನಿಸ್ಸಂಶಯ ನಿಸ್ಸಂದೇಹ ಪ್ರಶ್ನಾತೀತವಾಗಿದೆಯೋ ಅಂದರೆ ಆ ಜ್ಞಾನ ಎಷ್ಟು ಸ್ಪಷ್ಟವಾಗಿದೆಯೋ ಅಷ್ಟು ಸ್ಪಷ್ಟವಾಗಿ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧಗಳನ್ನು ನಮಗೆ ಎದುರಿಗೆ ಇಟ್ಟಿದ್ದಾಗಿದೆ. ಅಷ್ಟು ಹೇಳಬೇಕಾಗಿದೆ, ಗೊತ್ತಾಗಲಿಲ್ಲ. ಕರತಳ ನೆಸ್ತ ಅಮಲಕ ಒತ್ತ ಪ್ರಕಾಶ ಕರ್ತವೇನ ವಿಶಿಷ್ಟ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಈ ತಾವಲ್ಯ ಭವಂತಿ. ಈ ಪ್ರಕಾರವಾಗಿ ಇದರೊಳಗೆ ಬರುವಂತಹ ಎಲ್ಲ ವಲ್ಲಿಗಳು ಚಾಪ್ಟರ್ಸ್ಗಳು ಅಂತ ಅರ್ಥ. ವಲ್ಲಿ ಅಂದರೆ ಚಾಪ್ಟರ್ಸ್ಗಳು. ಅವು ವಿಶಿಷ್ಟವಾದ ಈ ಅನುಬಂಧ ಚತುಷ್ಟಯಗಳನ್ನು ಹೇಳಿದ್ದಾಗಿದೆ. ಹೇಗೆ ಹೇಗೆ ಪ್ರಸಂಗ ಬರ್ತದೆ ಹಾಗಾಗಿ ನಾವು ಪ್ರಾಮಾಣಿಕವಾಗಿ ತಾಹ ಯಥ ಪ್ರತಿಭಾನಂ ವ್ಯಾಚಕ್ಷ್ಮಹೇ ನಾವು ಅದನ್ನು ಏನು ಮಾಡ್ತೀವಿ, ನಿಮಗೆ ವ್ಯಾಖ್ಯಾನಿಸಿ ಹೇಳುವ ಪ್ರಯತ್ನ ಮಾಡುತ್ತೇವೆ ಅಂತ ಗ್ರಂಥ ಪ್ರಾರಂಭ ಆಗ್ತದೆ. ಓಂ ಉಷನ್ ಹವೈ ವಾಜಶ್ರವಸ ಸರ್ವೇದ ದದೌ ತಸ್ಯ ಹ ನಚಿಕೇತ ನಾಮ ಪುತ್ರ ಆಸ. ಬ್ಯಾಕ್ಗ್ರೌಂಡಿನಲ್ಲಿ ಒಂದು ಆಖ್ಯಾಯನವನ್ನು ಅಂದರೆ ಕಥಾಭಾಗವನ್ನು ನೆಪಕ್ಕೆ ಇಟ್ಕೊಂಡಿರ್ತಾರೆ ಈ ಗ್ರಂಥದ. ಈ ಕಥಾಭಾಗದ ಹೀರೋ ಯಾರಾದರೂ ನಚಿಕೇತ. ಅವನು ಮುಖ್ಯ ಪಾತ್ರಧಾರಿ. ಅವನಿಗೂ ತಂದೆ ಇರಲಿಕ್ಕೆ ಬೇಕಲ್ವ. ವೈದಿಕ ಕಾಲವಾಗಿದ್ದರಿಂದಾಗಿ, ಪೌರಾಣಿಕವಾಗಿ ಹೇಳಬೇಕಂದ್ರೆ ಕೃತಯುಗವಾಗಿದ್ದರಿಂದಾಗಿ ಸಹಜವಾಗಿ ಇವರ ಅಪ್ಪ ಒಬ್ಬ ಶ್ರೇಷ್ಠ ವೈದಿಕ, ತನ್ನದೇ ಆದ ಗುರುಕುಲವನ್ನು ಇಟ್ಕೊಂಡಿದ್ದಾನೆ. ಅವನ ತಂದೆ ವಾಜಶ್ರವ ಅಂದರೆ ನಚಿಕೇತನ ತಾತ. ನಚಿಕೇತನ ತಾತ ವಾಜಶ್ರವ. ನಚಿಕೇತನ ತಂದೆ ವಾಜಶ್ರವನ ಮಗ. ನಚಿಕೇತ ವಾಜಶ್ರವ ಸಹ ಅವನ ಮಗ. ತಾತನ ಹೆಸರು ವಾಜಶ್ರವ, ತಂದೆ ಹೆಸರು ವಾಜಶ್ರವಸ, ಮಗನ ಹೆಸರು ನಚಿಕೇತ. ಈ ಹೆಸರು ಕೂಡ ಏನು ಅದನ್ನು ನಿರ್ವಚನೆ ಮಾಡಿಬಿಡೋಣಂತೆ. ವಾಜ ಅಂದರೆ ಅನ್ನ, ಉಷನ್ ಅಂದರೆ ಕಾಮಿಸುವವನು, ಇಚ್ಛಿಸುವವನು, ಇಚ್ಛೆ ಉಳ್ಳವನು. ವಾಜ ಅಂದರೆ ಅನ್ನ. ಶ್ರವ ಅಂದರೆ ಅನ್ನದಾನದ ಸಂಪ್ರದಾಯ, ದಾಸೋಹ ಸಂಪ್ರದಾಯ. ದಾಸೋಹ ಸಂಪ್ರದಾಯ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳನ್ನು ಕರೀಲಿಕ್ಕೆ ಅಡ್ಡಿ ಇಲ್ಲ. ಏನಂತೇಳಿ, ವಾಜಶ್ರವ. ಏಕೆಂದರೆ ಆ ಒಂದು ಅನ್ನದಾಸೋಹವನ್ನು ಮಾಡುವುದೇ ಒಂದು ಸಂಪ್ರದಾಯ. ಅದರಲ್ಲಿ ಅತ್ಯಂತ ಹಿರಿಯದಾದ ಹೆಸರನ್ನು ಗಳಿಸಿದವ. ಅವನ ಆಂತರಿಕ ಇಚ್ಛಾ ಇದೇ ಪ್ರಕಾರ ದಾನ ಮುಂದುವರಿಬೇಕು ಅನ್ನುವಂಥದ್ದು. ಅವನ ಅವನ ಅಂದರೆ ಯಾರವ? ವಾಜಶ್ರವಸಃ. ಯಾರವನು ವಾಜಶ್ರವಸಃ? ಅವರ ಅಪ್ಪ ವಾಜಶ್ರವ. ಅದಕ್ಕೆ ಇದಕ್ಕೆ ಬರೀ ಸಹ ಒಂದು ವ್ಯತ್ಯಾಸ. ಅವರಪ್ಪ ವಾಜಶ್ರವ. ವಾಜಶ್ರವ ಅದರೊಳಗೆ ಎಷ್ಟು ಶಬ್ದವ? ವಾಜ ಮತ್ತು ಶ್ರವ. ವಾಜ ಅಂದರೆ ಅನ್ನ, ಶ್ರವ ಅಂದರೆ ಅನ್ನದ ದಾಸೋಹ. ಹೌದೋ ದಾಸೋಹ. ಅನ್ನದ ದಾಸೋಹವನ್ನು ಮಾಡುವುದರಲ್ಲಿ ಹೆಸರನ್ನು ಗಳಿಸಿದವನು ಯಾರೋ ಅವನು ವಾಜಶ್ರವ. ಅವನ ಪುತ್ರನು ಯಾರೋ ವಾಜಶ್ರವ ಸಹ. ಅವನ ಪುತ್ರನು ಯಾರೋ ನಚಿಕೇತ. ಅಷ್ಟದ ನೋಡ್ರಿ, ಅದನ್ನು ಹೇಳ್ತಾರವರು. ಉಷನ್ ಇಚ್ಛಿಸುವ, ಆ ಇಚ್ಛಿಸುವವನೇ ಹ ವೈ ನಿಪಾತ. ಹ ವೈ ಅಂದ್ರೇನು? ಅವನೇ. ಯಾರವನು? ಆ ಇಚ್ಛೆಯನ್ನು ಇಟ್ಟುಕೊಂಡವನೇ. ಅವನ ಮಗ ವಾಜಶ್ರವ ಸಹ. ಅವನಿಗೊಂದು ಇಚ್ಛೆ ಆಯಿತು. ಎಷ್ಟಾದರೂ ದಾಸೋಹದಲ್ಲಿ ಹೆಸರು ಗಳಿಸಿದಂಥವರ ಮಗ ಅಲ್ವಾ, ಅವನಿಗೊಂದು ಇಚ್ಛೆ ಆಯಿತು. ಏನು ಇಚ್ಛೆ ಆಯಿತು ಅಂದರೆ ಸರ್ವವೇದ ಸಂ ದದೌ. ಸರ್ವವೇದ ಸೌ ತಂದು ಅಂತ ಏನೇನು ಇಟ್ಕೊಂಡಾನೋ ಎಲ್ಲವನ್ನೂ ದಾನ ಮಾಡಬೇಕು ಅಂತ ಮನಸ್ಸಾಯ್ತು. ತನ್ನದು ಅಂತ ಏನೇನಿದೆಯೋ ಅದೆಲ್ಲವನ್ನು ದಾನ ಮಾಡಬೇಕು ಅಂತ ಅವನಿಗೆ ತೀವ್ರವಾದ ಬಯಕೆ ಉಂಟಾಯಿತು. ಹೀಗಾಗಿ ಅವನೇನು ಮಾಡ್ತಾನೆ? ತಸ್ಯ ದದವು, ದದವು ಅಂದರೆ ದಾನ ಮಾಡಬೇಕು ಅಂತ ಅವನಿಗೆ ಉಷನ್, ಅವನಿಗೆ ಬಯಕೆ ಆಯಿತು. ಮತ್ತು ಆ ಪ್ರಕಾರವಾಗಿ ಎಲ್ಲರಿಗೂ ಹ್ಯಾಂಡ್ಬಿಲ್ ಹಂಚಿ ಎಲ್ಲ ತಿಳಿಸಿದ, ನಾವು ಹಿಂಗೆ ಮಾಡಬೇಕಾಗಿದೆ, ಹಿಂಗೆ ಮಾಡಬೇಕಾಗಿದೆ, ನೀವು ಬಂದು ದಾನ ತೊಗೊಂಡು ಹೋಗ್ರಿ, ಅದಕ್ಕಾಗಿ ಇಂಥ ಒಂದು ಹೋಮ ಆಗ್ತದೆ, ಇಂಥ ಹವನ ಆಗ್ತದೆ ಅಂತ ಎಲ್ಲರಿಗೂ ಏನು ಮಾಡಿದ? ಪ್ರಚುರ ಮಾಡಿದ, ಹ್ಯಾಂಡ್ಬಿಲ್ ಹಂಚಿದೆ ಎಲ್ಲರು. ಎಲ್ಲರೂ ಕರಪತ್ರ ಸಿಕ್ತು, ಎಲ್ಲರೂ ಎಲ್ಲರೂ ಬಂದರು. ಹಾಂ, ಅಂತಹ ಆ ವಾಜಶ್ರವಸನಿಗೆ ಒಬ್ಬ ಮಗನೂ ಇದ್ದ. ಏನವನ ಹೆಸರು? ನಚಿಕೇತ ನಾಮ ಪುತ್ರ ಆಸ. ನಚಿಕೇತ ಎನ್ನುವ ಒಬ್ಬ ಮಗ ಇದ್ದ. ಇದು ಕಥೆಯ ಬ್ಯಾಕ್ಗ್ರೌಂಡಿನೊಳಗೆ. ಆ ಮಗ ಸೈಲೆಂಟಾಗಿ ಎಲ್ಲ ನೋಡ್ತಾ ಇದ್ದ. ಅಪ್ಪನ ಮನಸ್ಸಿನಾಗ ಏನೇನು ಇಚ್ಛೆ ಆಗ್ಯದ, ಅದನ್ನು ಹೇಗೆ ಅವನು ಮಾಡ್ತಾ ಇದ್ದಾನೆ, ಅವನು ಎಲ್ಲರಿಗೂ ಹೇಗೆ ತಿಳಿಸ್ತಾ ಇದ್ದಾನೆ, ಎ ಟು ಝಡ್ ಅವನ ಎದುರಿಗೇ ಎಲ್ಲವೂ ನಡೀತಾ ಇರೋದನ್ನು ಅವನು ನೋಡ್ತಾ ಇದ್ದ. ಈ ದಾನ ಮಾಡಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ದಾನ ಮಾಡಬೇಕು. ಯಾವುದೋ ದಾನ ಮಾಡಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ದಾನ ಮಾಡಬೇಕು. ಯಾಕೆ? ಅಗ್ನಿ ಅವನು ನಮ್ಮ ಚಟುವಟಿಕೆಗಳಿಗೆ ಸಾಕ್ಷಿ. ಅದಕ್ಕೆ ಮನೆಯಲ್ಲಿ ದೀಪ ಹಚ್ತಾರೆ. ನಾವು ಮಾತಾಡಿದ್ದಕ್ಕೆ ಸಾಕ್ಷಿ, ನಾವು ಕೊಟ್ಟಿದ್ದಕ್ಕೆ ಸಾಕ್ಷಿ, ನಾವು ತಗೊಂಡಿದ್ದಕ್ಕೆ ಸಾಕ್ಷಿ. ಮಾತಾಡಿದ್ದೊಂದು, ಮನಸ್ಸಿನಾಗಿದ್ದೊಂದು ಭಾವನಾ ಒಂದು ಬೇರೆ ಇರ್ತದೆ. ಆವಾಗ ಅದಕ್ಕೂ ಸಾಕ್ಷಿ, ಇದಕ್ಕೂ ಸಾಕ್ಷಿ. ಅವನು ಬರೀ ಸಾಕ್ಷಿ, ಯಥಾವತ್ ರಿಪೋರ್ಟ್ ಮಾಡ್ತಾನಷ್ಟ. ಹಿಂಗಿತ್ತು ರಿಪೋರ್ಟ್ ಹೋತು. ಅವನು ಪೋಸ್ಟ್ಮನ್. ಅಗ್ನಿ ಅಂದರೆ ಯಾರು ಗೊತ್ತಾ? ಅವನು ಪೋಸ್ಟ್ಮನ್. ಭಾರಿ ಸ್ಪೀಡ್ ಪೋಸ್ಟ್. ಹಿಂಗ್ ಸಂಕಲ್ಪ ಆದ್ರೆ ಹಂಗೆ ಆಗಲೇ ಸುದ್ದಿ ಹೋಗ್ಬಿಟ್ಟಿರ್ತದೆ ಶೀಘ್ರ. ಆ ಸ್ಪೀಡ್ ಪೋಸ್ಟ್ ಯಾರು ಪೋಸ್ಟ್ಮನ್ ಅಂದರೆ ಈ ಅಗ್ನಿನೇ ಪೋಸ್ಟ್ಮನ್. ಹೀಗಾಗಿ ಯಾವುದೇ ಚಟುವಟಿಕೆ ಆದರೆ ಅಗ್ನಿಯನ್ನು ಸಾಕ್ಷಿಯಾಗಿಟ್ಕೊಂಡು ಮಾಡ್ತಾರೆ. ನಾಮಕರಣ ಅಗ್ನಿ ಸಾಕ್ಷಿ, ಉಪನಯನ ಅಗ್ನಿ ಸಾಕ್ಷಿ, ಮದುವೆ ಅಗ್ನಿ ಸಾಕ್ಷಿ, ಜಾತಕರ್ಮ ಅಗ್ನಿ ಸಾಕ್ಷಿ, ಎಲ್ಲದಕ್ಕೂ ಅಗ್ನಿ ಸಾಕ್ಷಿ, ಮದುವೆ ಅಗ್ನಿ ಸಾಕ್ಷಿ. ಅದನ್ನು ಶಾರ್ಟ್ಕಟ್ ಮಾಡಿದ್ದಾರೆ. ಈಗಿನ ಕಾಲಕ್ಕೆ ಒಂದು ದೀಪ ಹಚ್ಚಿಬಿಟ್ಟು ಅದೇ ಅಗ್ನಿ ಅಂತ ಅಂದ್ಬಿಡ್ತಾರೆ. ತಪ್ಪೇನಿಲ್ಲ. ಬಟ್ ಅಟ್ಲೀಸ್ಟ್ ಆ ಭಾವ ಇದೆಯಲ್ಲೋ ನಿನಗೆ. ಏನು ಭಾವ? ಅಗ್ನಿ ಸಾಕ್ಷಿದ ಅರ್ಥ ಏನು? ಟೋಟಲ್ ಅರ್ಥ ಭಗವಂತನು ಸಾಕ್ಷಿಯಾಗಿದ್ದಾನೆ. ಅದನ್ನು ಒಂದೊಂದು ಚಟುವಟಿಕೆಯಲ್ಲಿ ಒಂದೊಂದು ರೀತಿಯಲ್ಲಿ ತೋರಿಸಿಕೊಡ್ತಾರೆ. ಈಗ ಇವನು ದಾನ ಮಾಡಬೇಕು ಅಂತ ಇಚ್ಛಾ ಮಾಡಿದ್ದಾನೆ, ತನ್ನದು ಅನ್ನುವುದನ್ನು ಎಲ್ಲವನ್ನೂ ದಾನ ಮಾಡಬೇಕು ಅಂತ ಇಚ್ಛಾ ಮಾಡಿದ್ದಾನೆ. ಇಚ್ಛಾ ಮಾಡಿದ್ದಕ್ಕೆ ಸಾಕ್ಷಿ ಯಾರು? ಇಚ್ಛಾ ಮಾಡಿದ್ದಕ್ಕೆ ಸಾಕ್ಷಿ ಯಾರು? ಅವನೇ. ಅವನೇ ಅನ್ನುವುದನ್ನು ಅವನು ತೋರಿಸ್ಬೇಕಾಗ್ತದೆ. ಒಂದು ದೀಪ ಹಚ್ಚು, ಒಂದು ಅಗ್ನಿ ಕಾರ್ಯ ಮಾಡು, ಏನಕ್ಕಪ್ಪ ಇದು ಸಾಕ್ಷಿ? ದಾನ ಮಾಡ್ತಾ ಇದ್ದೀಯಾ, ಅದಕ್ಕೆ ಇದು ಸಾಕ್ಷಿ. ಹಾಗಾದರೆ ದಾನ ಮಾಡು, ಆ ಹೋಮ, ಆ ಯಜ್ಞ, ಆ ಯಾಗವನ್ನು ಮಾಡಿ ಆ ಸಾಕ್ಷಿಯಾಗಿ ನೀನು ದಾನ ಮಾಡು. ಇಂತಹ ಎಲ್ಲ ಕಾರ್ಯಗಳನ್ನು ವಿಟ್ನೆಸ್ ಮಾಡುವವನು, ಸಾಕ್ಷಿಯಾಗಿ ನೋಡುವವನು ಅಲ್ಲಿ ಅಗ್ನಿ ಆಗಿದ್ದರೆ ಇಲ್ಲಿ ನಚಿಕೇತ. ಅವ ಹೋಮ ಹವನಾದಿಗಳಲ್ಲಿ ಸ್ವಾಹ ಕರ್ಕೊಂಡೋಗು, ಆ ಹಸುವನ್ನು ತೊಗೊಂಡೋಗು, ಅವ್ರ ಮನೆಗೆ ಕೊಟ್ಟು ಬಂದ್ಬಿಡೋದನ್ನ. ಬನ್ನಿ ನೀವು, ಬನ್ನಿ ನೀವು ತೊಗೊಂಡೋಗಿ, ನೀವು ಬನ್ನಿ ನೀವು ತೊಗೊಂಡೋಗಿ ಸ್ವಾಹ. ಹಾಂ, ನೀವು ತೊಗೊಂಡೋಗಿ ಸ್ವಾಹ. ನಚಿಕೇತ ಏನು ಮಾಡಿ ಗೊತ್ತಾನೆ? ನೋಡ್ತಾ ಕೂತ್ಕೊಂಡು ಇವನು ಏನು ಮಾಡಿದ? ಸ್ವಲ್ಪ ಗೋಲ್ಮಾಲ್. ಯಾರು? ತಂದೆ. ತಂದೆ ಸ್ವಲ್ಪ ಗೋಲ್ಮಾಲ್ ಮಾಡಿದ. ಹೋಮ ಹವನಾದಿಗಳು ಪ್ರಾರಂಭ ಆಗುವ ಪೂರ್ವದಲ್ಲಿ, ಬಹುಶಃ ಇದು ನನ್ನ ಕಲ್ಪನಾ, ಹೋಮ ಹವನಾದಿಗಳು ಪ್ರಾರಂಭವಾಗುವ ಪೂರ್ವದಲ್ಲಿ ಒಳ್ಳೊಳ್ಳೆ ಹಸುಗಳನ್ನು ಪಕ್ಕದ ಮನೆ ಕೊಟ್ಟಿಗೆ ಕಟ್ಟಿಬಿಟ್ಟ. ನಾನು ಅಲ್ಲ, ನನ್ವೇನು ಇವೆಲ್ಲ ನಾನು ನೋಡ್ರಿ ತೋರಿಸಿ. ಅವು ಎಂತಾವು ಅಂದ್ರೆ ಹಲ್ಲಿಲ್ಲ, ಕೊನೆ ಹಲ್ಲು ತಿಂದು ಮುಗಿಸ್ಯಾವೆ. ಹಲ್ಲಿಲ್ಲ, ಕೊನೆ ಹುಲ್ಲು ತಿಂದು ಮುಗಿಸ್ಯಾವೆ. ನೀರು ಕುಡಿದು ನುಂಗ್ಲಿಕ್ಕೆ ಪ್ರಾಣ ಸಹಿತಿಲ್ಲ, ಒಣಗಿ ಹೋಗ್ಬಿಟ್ಟು. ಹಾಲು ಕೊಡೋದು ಎಂದೂ ನಿಲ್ಲಿಸ್ಬಿಟ್ಟ. ಯಾವ ಕಾಲು ಮುರಿದಾವು, ಯಾವ ಕಣ್ಣು ಹೋಗ್ಯಾವ. ಅಂಥ ಹಸುಗಳನ್ನು ದಾನಕ್ಕೆ ಇಟ್ಕೊಂಡು ನಡ್ನಡು ಒಂದೆರಡು ಚಲೋವು ಕೊಟ್ಟಿದ್ರು ಕೊಟ್ಟಿರ್ಬೋದು, ಇನ್ನೊಂದು ತಿಂಗಳಿಗೆ ಹಾಲು ಕೊಡೋದು ನಿಲ್ಲಿಸ್ತದ ಅನ್ನೋಂಥವು. ಅಂಥ ಹಸುಗಳು ನಡ್ನಡು ಒಂದು ಎರಡು ಇದ್ದಾವ ಅಂತ ಕಾಣಿಸ್ತದೆ. ಇದನ್ನು ನಚಿಕೇತ ನೋಡ್ಕೋತ ಕೂತ್ಕೊಂಡ, ನಮ್ಮ ಪಪ್ಪ ಎಂಥ ಹಸುಗಳನ್ನು ಕೊಡ್ತಾನೆ, ಈ ಹಸುಗಳನ್ನು ದಾನ ಅವ್ರಿಗೆ ಯಾಕೆ ಕೊಡ್ಲಿಕ್ಕತ್ತಾನೆ? ಅವರ ಮನೆ ಸಂಪತ್ತು ಜಾಸ್ತಿ ಆಗಲಿ, ಅವರ ಮನೆ ಸುಖ ಸಮೃದ್ಧಿಯಿಂದ ಅದು ತುಂಬಿರಲಿ ಅಂತ ಆಶೀರ್ವಾದ ಪೂರ್ವಕವಾಗಿ ದಾನ ಮಾಡ್ತಾ ಇದ್ದಾನೆ. ಇವು ನೋಡಿದ್ರೆ ಅಲ್ಲಿ ತನಕ ಹೋಗ್ತಾವೋ ಇಲ್ಲೋ ಅವ್ರ ಮನೆ ತನಕ ಡೌಟು. ಇನ್ನು ವೃದ್ಧಿ ಆಗೋದು ಯಾವಾಗೋ ಏನೋ ಗೊತ್ತಿಲ್ಲ, ಸಮೃದ್ಧಿ ಆಗೋದು ಯಾವಾಗೋ ಗೊತ್ತಿಲ್ಲ ಅಂತ ಇವನು ವಿಚಾರ ಮಾಡಿ ಗೊತ್ತಂದ್ರೆ ಸಣ್ಣ ಹುಡುಗ ಹೀಗೆ ಮಾಡಿದ್ದಾದ್ರೆ ನಮ್ಮ ಅಪ್ಪ ಮಾಡಿದ ಎಲ್ಲ ದಾನ ಕಾರ್ಯ ವ್ಯರ್ಥ, ಅವನು ಮಾಡಿದ ಹೋಮಾನೂ ವ್ಯರ್ಥ, ಇಷ್ಟು ಜನ ಶಾಪ ಆಗ್ತಾರೆ ಅವನಿಗೆ, ಇದರಿಂದ ಇನ್ನೂ ನಮಗೆ ಕೇಡ ಆಗ್ತದೆ. ಮತ್ತು ಇವು ಹೋಗಿ ಅಲ್ಲಿ ಏನು ಸೇವಾ ಮಾಡ್ತಾವ ಆ ಮನೆಯೊಳಗೆ? ಏಹ್, ಯಾಕೆ ಇದು ಸರಿ ಹೋಗಲಿಲ್ಲ? ನನಗರೆ ಯಾರಿಗರೆ ದಾನ ಮಾಡಿದ್ರೆ ನನ್ನನ್ನು, ನಾನು ಕಟ್ಟುಮಸ್ತಾಳಾಗಿದ್ದೇನೆ, ಹೆಂಗಿದ್ದೇನೆ, ಇನ್ನೂ ನಾನು ಚೆನ್ನಾಗಿ ಬೆಳೀತೇನೆ, ಉತ್ತಮವಾದ ಸೇವೆಯನ್ನು ಅವ್ರು ಸಲ್ಲಿಸ್ತೇನೆ, ಯಾರ್ಯಾರನ್ನು ಯಾರ್ಯಾರಿಗೋ ಏನೇನನ್ನು ದಾನ ಮಾಡ್ತಾನೆ. ಹಾ, ಸೀದಾ ಹೋದ ಅಪ್ಪ. ಅಪ್ಪ ಅಪ್ಪ ಸ್ವಾಹ ತೊಗೊಂಡೋಗ್ರ, ಅಪ್ಪ ಸ್ವಾಹ, ಇದೀ ತೊಗೊಂಡೋಗಪ್ಪ ಸ್ವಾಹ. ಇವನು ಅಪ್ಪ ಅಪ್ಪ ಅಂತ ಬಡದ. ಏನೋ ನಿನ್ನ ಕಿರಿಕಿರಿ, ಏನು ಬೇಕೋ ಅಪ್ಪ. ನನಗೆ ಯಾರಿಗೆ ದಾನ ಮಾಡ್ತೀಯ, ನನ್ನನ್ನು ಯಾರಿಗೆ ದಾನ ಮಾಡ್ತೀಯ? ಸಿಟ್ಟಿಗೆದ್ದು ಹೇಳ್ಬಿಟ್ಟು ಹೋಮ ಕೆಡಿಸೋದಲ್ದನೆ ಇಂಥ ಹೊಲಸು ಹೊಲಸು ಪ್ರಶ್ನೆ ಕೇಳಿ ಕಿರಿಕಿರಿ ಹೋಗಾಚೆಗೆ. ಮತ್ತೆ ಬಂದ, ಯಾಕೋ ನಮ್ಮ ಅಪ್ಪನೇ ನನ್ನ ಕಡೆ ಲಕ್ಷ ಕೊಟ್ಟಿಲ್ಲ ಎಂದು ಹಿಂಗೆ ಹೋಗಾಚೆಗೆ ಹೋಗಾಚೆಗೆ ಅಂದವನಲ್ಲ, ಪ್ರೀತಿಯಿಂದ ಎತ್ಕೊಂಡು ಆಡಿಸ್ದು ನನಗೆ. ನೋಡೋಣ ಈ ಸಲ. ಮತ್ತೆ ಹೋದ, ಅಪ್ಪ ಅಪ್ಪ ಯಾರಿಗೆ ದಾನ ಮಾಡ್ತೀವಿ ಹೇಳಿ. ಹೋಗ, ಮತ್ತೆ ಮತ್ತೆ ಬಂದು ಕಿರಿಕಿರಿ ಮಾಡ್ತೀಯ, ಹೋಗಾಚೆಗೆ. ಮೂರನೇ ಸಲ ಮತ್ತೆ ಹೋದ. ಆವಾಗ ಹೇಳ್ತಾನೆ, ನಾನು ನಿನ್ನನ್ನು ಯಮನಿಗೆ ದಾನ ಮಾಡೀನಿ ಹೋಗು. ಒಂದು ಸೆಕೆಂಡ್ ವಿಚಾರ ಮಾಡ್ತಾನೆ, ನಮ್ಮ ಆಜುಬಾಜು ಇಲ್ಲಿ ಯಾರು ಯಮ ಅಂತ ಯಾರು ಇದ್ದಾರ? ಇಲ್ಲ, ನನಗೆ ಈ ಕಡೆ ಕೇರಿ ಎಲ್ಲ ಗೊತ್ತು ನನಗೆ. ಇಲ್ಲಿ ನಮ್ಮ ಅಗ್ರಹಾರರು ಯಾರು ಯಮ ಅಂತ ಯಾರು ಇಲ್ಲ. ಅಂದರೆ ಮೃತ್ಯು ದೇವತಾಗ ಕೊಟ್ಟಾರ ಅಂತಾತು. ಮೃತ್ಯು ದೇವತಾ ಕೊಟ್ಟಾನ ಅಂದಮೇಲೆ ನಾವು ಹೋಗಲೇಬೇಕಲ್ಲ, ಇಲ್ಲದೆ ಹೋದ್ರೆ ಸರಿ ಆಗೋದಿಲ್ಲ. ಬಂದು ನಮಸ್ಕಾರ ಮಾಡ್ತಾನೆ, ಅಪ್ಪ ನಾ ಹೊಂಟೇನಿ, ನನಗೆ ಆಶೀರ್ವಾದ ಮಾಡುವಂತ. ಆವಾಗ ಎಚ್ಚರ ಆಗ್ತಾ, ಅಪ್ಪ ಎಲ್ಲಿ ಹೊಂಟಿಯೋ? ನೀನು ಕೊಟ್ಟೇನಿ ಅಂದಲ್ಲ, ಯಾರಿಗೆ? ಯಮನಿಗೆ ಕೊಟ್ಟೇನಿ ಅಂದಲ್ಲ, ಯಮನ ಹತ್ರ ಹೋಗ್ತೀನಿ ಅಂದ. ಏನೋ ಸಿಟ್ಟಿನ ಬರೆದಾಗ ಅಂದೇನಿ, ನೀನು ಯಮಲೋಕಕ್ಕೆ ಹೊಂಟುಬಿಟ್ಟಲ್ಲ, ಹಂಗೆ ಸುಮ್ಮನೆ ಹೋಗ್ಬೇಡ. ನೀ ಬ್ರಾಹ್ಮಣನಾಗಿದ್ದೀಯ, ಒಂದು ಸಲ ಮಾತಾಡಿದ್ರೆ ಆ ಮಾತನ್ನು ಹಿಂದೆ ತಗೋಬಾರ್ದು, ಅದು ಬ್ರಾಹ್ಮಣನ ಲಕ್ಷಣ ಅಲ್ಲ. ಹ್ಞೂ ಬಿಡು, ಯಾಕೆ ದುಃಖ ಮಾಡ್ತೀಯ? ನಾನು ಹೋಗ್ತೀನಿ, ಚೆನ್ನಾಗಿ ಸೇವೆ ಮಾಡಿಬಿಡ್ತೀನಿ ಅಂಥೇಳಿ ಆಶೀರ್ವಾದ ತಗೊಂಡು ಹೋಗ್ತಾನೆ. ಎಲ್ಲಿಗೆ? ಯಮಲೋಕಕ್ಕೆ. ಅವನು ದುರಾದೃಷ್ಟ, ಯಮ ಇರುವುದಿಲ್ಲ, ಅವ ಜನರಲ್ಲಿ ಇರುವುದಿಲ್ಲ, ಬ್ಯುಸಿ ಪರ್ಸನ್. ಅವ ಇರೋದು ಯಾವಾಗಲು ಪುಷ್ಪ. ಅದಕ್ಕೆಂಥದ ಕೋಣೆ ಅಂತಾರೆ, ಮಾರ್ಚರಿ ಮಾರ್ಜರಿ ಏನಿದೆ ಮಾಡಿ ಇಟ್ಟಿರ್ತಾರ ಶವಾಗಾರ. ಹಾ, ನಮ್ಗೆ ಹಂಗ ಅನಿಸ್ತು. ಎನಿವೇ ಯಮ ಅಲ್ಲಿರ್ತಾನ, ಬಹಳ ಬ್ಯುಸಿ ಇರ್ತಾನ. ಸರಿ, ಇವನು ಇಲ್ಲ ಮನೆಯಲ್ಲಿ ಯಜಮಾನ ಇಲ್ಲ ಅಂದ್ರೆ ಮನೆಯೊಳಗೆ ಹೆಂಗೆ ಹೋಗ್ಲಿ? ನಮ್ಮಲ್ಲಿ ಇನ್ನೂ ಇದು ಪ್ರಸಿದ್ಧವಾದಂಥ ಆಟಿಟ್ಯೂಡ್. ಇದಾರೇನ್ರಿ? ಇಲ್ರಿ, ಹೊರಗೆ ಹೋಗ್ಯಾರ. ಹೊರಗೆ ಹೋದ್ರೆ ಏನಾದ್ ಬಿಡ್ರಿ, ನಾವು ಒಳಗೆ ಬರ್ತೀವಿ ಅಂತ ಹಂಗಿಲ್ಲ. ಹೊರಗೆ ಹೋಗ್ಯಾರ ಅಂದ್ರೆ ಹೊರಗೆ ನಿಂತಿರ್ತಾರೆ ಇವರು. ಇವ ಹುಡುಗ ಹೊರಗೆ ಕೂತ್ಕೊಂಡ, ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ಮೂರು ದಿವಸ ಆಯ್ತು. ಉಪವಾಸ, ಬ್ರಹ್ಮಚಾರಿ ಉಪವಾಸ, ಹೊರಗೆ ಹಸಿವೆ ಆಗ್ಬಿಟ್ಟದು. ಅವ ಬಂದ, ಬಂದು ನೋಡ್ತಾನೆ, ನಚಿಕೇತ ಬೆಂಕಿ ಹೆಂಗೆ ಉರಿತಾ ಇದ್ದ. ಅರಮನೆಯೇ ಹೊತ್ತು ಉರಿಬೇಕು ಅನ್ನೋದಷ್ಟು ಮಟ್ಟಿಗೆ ಬೆಂಕಿ ಹತ್ತಿಬಿಟ್ಟಿತ್ತು. ಅದು ಯಾವ ಬೆಂಕಿ ಅಂದರೆ ಒಡಲಾಗ್ನಿ, ಹಸಿವೆ ಎನ್ನುವ ಬೆಂಕಿ. ಆವಾಗ ನೀರು ತಗೊಂಡು ಬಾ ಅಂತ ಕೂಗ್ತಾನೆ. ನೀರು ತಂದು ನಚಿಕೇತನ ಪಾದ ತೊಳಿತಾನೆ, ನಚಿಕೇತನ ಕೈ ತೊಳಿತಾನೆ, ಅವನಿಗೆ ಕೂಡಿಸಿ ನೀರು ಕುಡಿಲಿ ಕೊಡ್ತಾನೆ. ಶಾಂತನಾಗು ಬ್ರಹ್ಮಚಾರಿ, ನೀ ಸುಟ್ಟರೆ ನಮ್ಮ ಅರಮನೆ ಎಲ್ಲ ಸುಟ್ಟು ಹೋಗ್ತದೆ, ನೀ ಶಾಂತನಾಗು ಅಂತ ಕೇಳಿಕೊಂಡು, ಮೂರು ದಿವಸ ನೀನು ಈ ಥರ ಕೂತಿದ್ದಕ್ಕೆ ನಿನಗೆ ಮೂರು ವರಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಪ್ರಕಾರ ಒಂದು ವರ ತಂದೆಯ ತೃಪ್ತಿಗಾಗಿ, ಎರಡನೇ ವರ ಸಮಾಜದ ಕಲ್ಯಾಣಕ್ಕಾಗಿ, ಮೂರನೇ ವರ ಮೋಕ್ಷ ವಿದ್ಯಾ, ಆ ಮೋಕ್ಷ ವಿದ್ಯೆಯನ್ನು ಹೇಳಿಕೊಡ್ತಾನೆ. ಹೀಗೆ ಒಂದು ಒಂದು ಒಂದು ಆಖ್ಯಾಯನ, ಒಂದು ಕಥಾಭಾಗದ ಹಿನ್ನೆಲೆ ಇಟ್ಟುಕೊಂಡು ಬ್ರಹ್ಮವಿದ್ಯೆ ಮುಮುಕ್ಷು ಅಂದರೆ ಹೇಗಿರ್ತಾನೆ, ಮುಮುಕ್ಷುವಿಗೆ ಪರೀಕ್ಷೆಗಳು ಹೇಗೆ ಅಡ್ಡು ಬರ್ತವೆ, ಆ ಪ್ರಲೋಭನೆಗಳು ಹೇಗೆ ಅಡ್ಡು ಬರ್ತವೆ, ಅವುಗಳೆಲ್ಲವನ್ನು ಅವನು ಹೇಗೆ ದಾಟ್ತಾನೆ ಅನ್ನುವ ಸುಂದರವಾದ ವಿಷಯಗಳನ್ನು ಸೇರಿಸಿಕೊಂಡು ಆಮೇಲೆ ಬ್ರಹ್ಮವಿದ್ಯೆ ಅಂದರೆ ಏನು ಅಂತ ಅದನ್ನು ಹೇಳಿಕೊಡ್ತಾನೆ. ಅದು ಕಠೋಪನಿಷತ್. ಏಕೆಂದರೆ ಮತ್ತೆ ಇನ್ನು ನಾವು ನಿಮ್ಮನ್ನು ಕಾಣೋದು ಮುಂದಿನ ತಿಂಗಳ 17ನೇ ತಾರೀಕು ಸಾಯಂಕಾಲ. ಇಲ್ಲ, ಇದು ಮಧ್ಯಾಹ್ನ ನಾನು ಹೊರಡ್ತಾ ಇದ್ದೇನೆ. ಇನ್ನೊಂದು ಕ್ಲಾಸ್ ಭಾಷೆ ಕ್ಲಾಸ್ ಮಾಡಿ, ಭಗವದ್ಗೀತಾ ಭಾಷೆ ಕ್ಲಾಸ್ ಮಾಡಿ ಇವತ್ತು ಮಧ್ಯಾಹ್ನ ನಾನು ಹೊರಡ್ತಾ ಇದ್ದೇನೆ. ಅಲ್ಲಿ ರಮೇಶನ ಫ್ರೆಂಡು ರಮೇಶನ್ನು ಕಳಿಸಿ ಅವನು ನಮ್ಮ ಕೋರ್ಸಿಗೆ ಬಂದಿದ್ದನು. ಅವನನ್ನು ಬಳ್ಳಾರಿಗೆ ಕಳಿಸಿ ಒಂದು ತಿಂಗಳ ಮೇಲೆ ಆಗೋಯಿತು. ಅವನು ಏನು ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಏನೋ ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ. ನಾಳೆ ಹೋಗಿ ಸುಪ್ರೋಜನ್ ಮಾಡಿಕೊಂಡು ಮತ್ತು ನಾಳೆ ರಾತ್ರಿ ಹುಬ್ಬಳ್ಳಿಗೆ ವಾಪಸ್ ಬಂದು ನಾಡಿದ್ದು ಧಾರವಾಡ ಕ್ಲಾಸ್ ಸ್ಟಾರ್ಟ್. ಸೊ ಹೀಗಾಗಿ ಈ ಗೀತಾ ಭಾಷೆ ಒಂದು ತೊಗೊಳ್ತೀನಿ, 10 ಗಂಟೆಗೆ ತೊಗೊಳ್ತೀನಿ ಗೀತಾ ಭಾಷೆ. 10 ಗಂಟೆಗೆ ಗೀತಾ ಭಾಷೆ, ಭಗವದ್ಗೀತಾ ಭಾಷೆ 10 ಗಂಟೆಗೆ ತೊಗೊಳ್ತೀನಿ. ಸಾಧ್ಯ ಆದರೆ ನೋಟ್ಸ್ಗಳನ್ನು ಆವಾಗಲೇ ಕೊಟ್ಟುಬಿಡ್ತೀನಿ, ಇಲ್ಲಾಂದರೆ ಇಟ್ಸ್ ಓಕೆ. ಮುಂದಿನ ಸಲ ಬಂದು ನೋಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾದ್ ಭವೇತ್. ಅಸತೋ ಮಾ ಸರ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಧನ್ಯವಾದ. ಥ್ಯಾಂಕ್ ಯು.